ಎಲ್ಲ ಸಾಕಷ್ಟು ಜನ ರೈತರು ಕೃಷಿ ಏನಂತ ಲಾಭದಾಯಕ ಅಲ್ಲ ಅಂತಂದ್ಬಿಟ್ಟು ಕೃಷಿಗೆ ಬಿಟ್ಟು ಎಲ್ಲ ಬೆಂಗಳೂರು ಫ್ಯಾಕ್ಟ್ರಿ ಕಂಪ್ನಿ ಅಂತೆಲ್ಲ ಹೋಗ್ತಾರೆ. ಅಂಥದ್ರಲ್ಲಿ ಈ ಕೃಷಿ ಬದುಕು ಚೆನ್ನಾಗೈತೆ ಅಂತ ಅನ್ಸುತ್ತೆ. ಯಾವತ್ತೂ ಕಷ್ಟ ಅನಿಸಲ್ವಾ? ಏನಂದ್ರೆ ಸ್ವಲ್ಪ ನಾಲೆಡ್ಜ್ ಇರಬೇಕು ಅದ್ರ ಬಗ್ಗೆ, ಆಮೇಲೆ ಕರೆಕ್ಟಾಗಿ ಮ್ಯಾನೇಜ್ ಮಾಡಬೇಕು. ಅದಿದ್ರೆ ಲಾಭದಾಯಕನೇ, ಹಂಗೇನು ಲಾಸ್ ಆಗುತ್ತೆ ಆ ಥರ ಏನಿಲ್ಲ. ಈಗ ಒಳ್ಳೆ ಮಳೆ ಬೆಳೆ ಮಳೆ ಚೆನ್ನಾಗಿ ಬಂದು ಬೋರಲ್ಲೆಲ್ಲ ನೀರು ಬಂದರೆ ಏನು ತೊಂದರೆ ಆಗಲ್ಲ, ಚೆನ್ನಾಗಿ ಬರುತ್ತೆ. ನಮಗೆ ನಾಲೆಡ್ಜ್ ಇರಬೇಕು ಅದ್ರ ಬಗ್ಗೆ. ಬೆಂಗಳೂರಲ್ಲಿ ನೆರಳಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಿದ್ರಿ, ಈಗ ಬಿಸಿಲಲ್ಲಿ ಮಾಡಬೇಕು, ಏನನ್ಸುತ್ತೆ? ಇಲ್ಲ, ಬಿಸಿಲಲ್ಲಿ ಕೆಲಸ ಮಾಡೋದಂತೇನಿಲ್ಲ. ಹಂಗೆ ಬೆಂಗಳೂರು ವಾತಾವರಣಕ್ಕೂ ಇಲ್ಲಿ ವಾತಾವರಣಕ್ಕೂ ಹೋಲಿಸ್ಕೊಂಡ್ರೆ ಅಲ್ಲಿರೋ ಪೊಲ್ಯೂಷನ್ಗೂ ಇಲ್ಲಿ ಎಷ್ಟು ಒಳ್ಳೆ ಗಾಳಿ ಇದು. ಆಮೇಲೆ ಇಲ್ಲಿ ನಮಗೆ 24 ಗಂಟೆ ಕೆಲಸ ಮಾಡಿದ್ರೂ ಬೇಜಾರು ಅನ್ಸಲ್ಲ. ಅಲ್ಲಿ ಇನ್ನೊಬ್ಬರಿಗೋಸ್ಕರ ಕೆಲಸ ಮಾಡ್ತಿರ್ತೀವಲ್ಲ, ಏನೋ ನಮಗೆ ಸಾಕಪ್ಪ ಇಷ್ಟು ಕೆಲಸ ಇಷ್ಟೇ ಮಾಡೋದು, ಮುಂದಕ್ಕೆ ಮಾಡೋದು ಬೇಡ ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಇಲ್ಲ ಆ ಥರ ಇರಲ್ಲ, ನಮ್ಮದೇ ಕೆಲಸ ನಮ್ಮದೇ ಇದಾಗಿದ್ದರಿಂದ 24 ತಾಸು ನಾವು ಮಾಡಿದ್ರೂ ನಮಗೇನು ಬೇಜಾರಾಗಲ್ಲ. ಒಳ್ಳೆ ಕೆಲಸ ಬಿಟ್ಟು ಈ ಕೃಷಿ ಬದುಕಿಗೆ ಬಂದಿದ್ರೆ ಕೃಷಿ ಬದುಕು ಲಾಭದಾಯಕ ಅನಿಸುತ್ತಾ ನಿಮಗೆ? ಹೌದು ಸರ್, ಇದು ಲಾಭದಾಯಕ ಇದೆ. ಏನಂದರೆ ಬೋರಲ್ಲಿ ನೀರು ಚೆನ್ನಾಗಿದ್ದು ಆಮೇಲೆ ಮಳೆ ಇದೆಲ್ಲ ಚೆನ್ನಾಗಿ ನಡೆಸಿದ್ರೆ ಲಾಭದಾಯಕ ಅನಿಸುತ್ತೆ. ಜಮೀನು ಎಷ್ಟು ಎಕರೆ ಇದೆ ನಿಮ್ಮದು? ಸರ್, ಇದು ದಾಳಿಂಬೆ ಒಂದು 4 ಎಕರೆ 4.5 ಎಕರೆಯಲ್ಲಿದೆ. ಬೇರೆ ನೀರಾವರಿದು ಒಂದು 1.5 ಎಕರೆಯಲ್ಲಿ ಅಡಿಕೆ ತೋಟ ಇದೆ. ಕುಷ್ಕಿ ಜಮೀನು ಏನಿಲ್ವಾ? ಇದೆ, ಒಂದು 80 ಎಕರೆಯಷ್ಟು ಎರೆ ಜಮೀನಿದೆ. ಅಂದರೆ ದೊಡ್ಡ ರೈತರು ನೀವು. ಹಾಂ, ಪರವಾಗಿಲ್ಲ ಮಟ್ಟಿಗೆ. ಈಗ 80 ಎಕರೆ ಕುಷ್ಕಿ ಜಮೀನಲ್ಲಿ ಏನೇನು ಬೆಳೆಗಳು ಬೆಳೀತೀರಾ? ಅಲ್ಲಿ ಮುಂಗಾರು ಮಳೆ ಚೆನ್ನಾಗಿ ಬಂತು ಅಂದರೆ ಇಲ್ಲಿ ಆಲ್ಮೋಸ್ಟ್ ಈಗ ಒಂದು 4-5 ವರ್ಷದಿಂದ ಮುಂಗಾರು ಸರಿಯಾಗಿ ನಡೆಸಿಲ್ಲ. ಹಂಗಾಗಿ ನಾವು ಏನು ಮುಂಗಾರು ಏನು ಬೆಳೆನೇ ಬೆಳೆಯೋಕ್ಕಾಗಿಲ್ಲ. ಹಿಂಗಾರಿಗೆ ಇಲ್ಲಿ ಮಳೆ ಚೆನ್ನಾಗಾಗೋದ್ರಿಂದ ಕಡಲೆ ಬೆಳಿತೀವಿ. ಕಡಲೆನೂ ಅದು ಅಷ್ಟೇ, ಬಿತ್ತಿದ ಮೇಲೆ ಒಂದು ಮಳೆ ಸಾಕು. ಇಬ್ಬನಿಗೆ ಇಲ್ಲಿ ಇಬ್ಬನಿ ಜಾಸ್ತಿ ಚಳಿ ಇರುತ್ತಲ್ಲ, ಚೆನ್ನಾಗಿ ಬರುತ್ತೆ. ಪ್ರತಿ ವರ್ಷ ಕಡಲೆನ ಏನಾದರೂ ಬೆಳೆ ಪರಿವರ್ತನೆ ಮಾಡ್ತಾ ಇರ್ತೀರಾ? ಈ ವರ್ಷ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಯಾವ ಬೆಳೆ ಇಡಬೇಕಂತ? ಸೂರ್ಯಕಾಂತಿ. ಹ್ಞೂ, ಅಂದರೆ ನೀವು ಮುಂಗಾರಲ್ಲಿ ಮಳೆ ಬಂದ್ಬಿಟ್ಟು ನೀವು ಬೇರೆ ಬೆಳೆಗಳು ಇಡ್ತೀರಾ? ಮುಂಗಾರಲ್ಲಿ ಮಳೆ ಕಡಿಮೆ ಆಗಿರೋದಂತ ನೀವು ಹಿಂಗಾರಲ್ಲಿ ಕಡಲೆ ಬೆಳಿತೀರ? ಹೌದು, ಮುಂಗಾರಲ್ಲಿ ಮಳೆ ಆಲ್ಮೋಸ್ಟ್ ನಿಲ್ಲಾಗ್ಬಿಟ್ಟಿದೆ. ಹಂಗಾಗಿ ನಾವು ಮುಂಗಾರಿಗೆ ಏನು ಬೆಳೆ ಇಟ್ಟಿಲ್ಲ ಈಗ ಒಂದು 4-5 ವರ್ಷದಿಂದ. ಹಿಂಗಾರಿಗೆ ಚೆನ್ನಾಗಿ ನಡೆಸೋದ್ರಿಂದ ಹಿಂಗಾರಿಗೆ ಬೆಳೆ ಇಟ್ಕೊಂತೀವಿ. ಪ್ರತಿ ವರ್ಷ ಚೆನ್ನಾಗೇ ಆಗೋದು. ಈ ವರ್ಷ ಸ್ವಲ್ಪ ಮಾಮೂಲಿ ಬರ ಮಳೆಕ್ಕಿಂತ ಸ್ವಲ್ಪ ಎಕ್ಸಸ್ ಆಗಿರೋದು. ಕಡಲೆನೂ ಸ್ವಲ್ಪ ಇಳುವರಿ ಕಮ್ಮಿ ಆಯಿತು. ಕಡಲೆ ಅಂದರೆ ಕಡಲೆ ಬೆಳೆ ಇಡೋದಕ್ಕಿಂತ ಮುಂಚೆ ಭೂಮಿನೆಲ್ಲ ಯಾವ ರೀತಿ ಸಿದ್ಧತೆ ಮಾಡ್ತೀರ? ಬೇಸಿಗೆಯಲ್ಲೆಲ್ಲ ಮಡಿಕೆ ಎಲ್ಲ ಹೊಡೆದು ಎಲ್ಲ ಸಿದ್ಧತೆ ಮಾಡಿರ್ತೀವಿ, ಎಲ್ಲ ಬೇಸಾಯ ಮಾಡಿರ್ತೀವಿ. ಆಮೇಲೆ ಜೂನ್ ಜುಲೈ ಟೈಮಿಗೆ ಅಷ್ಟೊತ್ತಿಗೆ ಹಾಲು ಎಲ್ಲ ಚೆನ್ನಾಗಿ ಕಾದಿರುತ್ತೆನೆಲ್ಲ. ಸ್ವಲ್ಪ ಏನಾದ್ರು ಮಳೆ ಆಯಿತು, ಒಂದು ಸ್ವಲ್ಪ ಇದಾಯಿತು ಅಂದರೆ ಅವಾಗ ಬೇಸಾಯ ಮಾಡಿ ಎಲ್ಲ ರೆಡಿ ಇಟ್ಕೊಂಡಿರ್ತೀವಿ. ಹಿಂಗಾರಿಗೆ ಮಳೆ ಬರ್ತಿದ್ದಂಗೆ ಬಿತ್ತನೆ ಮಾಡಿಬಿಡ್ತೀವಿ. ಕುಷ್ಕಿ ಜಮೀನಿಗೆ ಏನಾದರೂ ಕೊಟ್ಟಿಗೆ ಗೊಬ್ಬರದ್ನೆಲ್ಲ ಕೊಡ್ತಾ ಇರ್ತೀರಾ? ಹೌದು ಸರ್, ನಾವು ಪಾರ್ಟ್ ಮಾಡ್ಕೊಂಡಿದ್ದೀವಿ. ನಮ್ಮದು ಎಲ್ಲ ಒಂದು ಹೊಲ ಒಂದೇ ಕಡೆ ಇಲ್ಲ, ಒಂದೊಂದು ಹೊಲಕ್ಕೆ ಒಂದೊಂದು ವರ್ಷ ಗೊಬ್ಬರ ಹಾಕ್ತೀವಿ. ಅದು ಒಂದ್ಸರಿ ನಮಗಿರೋ ನಾಲೆಡ್ಜ್ ಪ್ರಕಾರ ಎರೆ ಹೊಲಕ್ಕೆ ಒಂದ್ಸರಿ ಸಗಣಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಒಂದು 8-10 ವರ್ಷದ ತನಕನೂ ಅದು ಏನು ಕೇಳಲ್ಲ. ಈಗೆಲ್ಲ ಕೊಟ್ಟಿಗೆ ಗೊಬ್ಬರ ಸಿಗೋದಿಲ್ಲ ಅಂತಾರೆ, ಏನಾದ್ರೂ ನೀವು ಏನಾದರೂ ಜಾನುವಾರುಗಳ ಸಾಕಾಣಿಕೆ ಮಾಡಿದ್ರೆ ಅಥವಾ ಕೊಟ್ಟಿಗೆ ಗೊಬ್ಬರ ಕೊಂಡ್ಕೊಂತೀರಾ? ಇಲ್ಲ, ಕೊಂಡ್ಕೊಂತ ಇದೀವಿ ಸರ್. ನಮ್ಮ ಹತ್ರ ಏನು ಜಾನುವಾರುಗಳಿಲ್ಲ ಯಾವು, ಈಗ ಸದ್ಯಕ್ಕೆ ಕೊಂಡ್ಕೊಂತ ಇದೀವಿ. ಏನು ರೇಟ್ ಬೀಳುತ್ತೆ ಕೊಟ್ಟಿಗೆ ಗೊಬ್ಬರ ಕೊಂಡ್ಕೋಬೇಕಂದ್ರೆ? ಕೊಟ್ಟಿಗೆ ಗೊಬ್ಬರ ಒಂದು ಲಾರಿ ಲೋಡ್ ಲೆಕ್ಕ ಒಂದು 5 ಟನ್ ಲಾರಿ ಬರುತ್ತೆ, ಅದು 17,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಹಾಂ, ಟ್ರಾನ್ಸ್ಪೋರ್ಟೇಷನ್ನು ಎಲ್ಲ ಸೇರಿ ಅವರೆಲ್ಲ ಅನ್ಲೋಡಿಂಗು ಲೋಡಿಂಗು ಎಲ್ಲ ಅವ್ರದ್ದೇ. ಇಲ್ಲಿ ಬಂದು ಅನ್ಲೋಡ್ ಮಾಡಿ ಹೋಗ್ತಾರೆ. ಕಡಲೆ ಅವೆಲ್ಲ ಬೀಜ ಎಲ್ಲ ಎಲ್ಲಿಂದ ತಗೊಂಬರ್ತೀರ ಸರ್? ಬೀಜ ನಾವು ಏನು ಮಾಡ್ತೀವಿ ಅಂದರೆ ಈಗ ಒಂದು 2 ವರ್ಷ ನಮ್ಮದೇ ಬೀಜ ಯೂಸ್ ಮಾಡ್ತೀವಿ. ಆಮೇಲೆ ಪದೇ ಪದೇ ಅದೇ ಬೀಜ ರಿಪೀಟ್ ಆಗ್ತಿರೋದ್ರಿಂದ ಒಂದೊಂದ್ಸರಿ ಬೇರೆ ಕಡೆಯಿಂದ ತರಿಸ್ತೀವಿ. ಈಗ ಮೊನ್ನೆ ಲಾಸ್ಟ್ ಇಯರು ರಾಯಚೂರು ಸೀಡ್ ಯೂನಿಟ್ ಯೂನಿವರ್ಸಿಟಿಯಿಂದ ತರಿಸಿದ್ವಿ. ಎಲ್ಲ ಬಿತ್ತನೆ ಎಲ್ಲ ಟ್ರ್ಯಾಕ್ಟ್ರಿಂದನೇ ಮಾಡ್ತಾರ? ಹೌದು ಸರ್, ನಮ್ಮ ಹತ್ರ ಸೋಯಿಂಗ್ ಮಿಷಿನ್ ಇದೆ, ಟ್ರ್ಯಾಕ್ಟರ್ ಇದೆ, ಹಂಗಾಗಿ ಎಲ್ಲ ಟ್ರ್ಯಾಕ್ಟರ್ ಮುಖಾಂತರನೇ ಬಿತ್ತನೆ ಮಾಡ್ತೀವಿ. ಈಗ ಕಡಲಿಗೂ ಏನಾದರೂ ರೋಗ ಬರೋ ಸಾಧ್ಯತೆ ಇರುತ್ತಾ? ರೋಗ ಅಂದರೆ ಆ ಥರ ಏನು ದೊಡ್ಡ ರೋಗಗಳೇನು ಕಾಣಿಸ್ಕೊಳಲ್ಲ ಅದರಲ್ಲಿ, ಬರೀ ಹುಳಗಳು ಕೀಟಬಾಧೆ ಇರುತ್ತೆ ಅಷ್ಟೇ. ಅದೇನು ತುಂಬ ತಲೆ ಕೆಡಿಸ್ಕೊಳೋಂಥ ಕೀಟನೂ ಏನಲ್ಲ, ಅದು ಜಸ್ಟ್ ಎಲೆ ತಿನ್ನುತ್ತೆ, ಅದಕ್ಕೊಂದು ಬೆಂಜೋಯಿಟ್ ಅಂತ ಒಂದು ಸ್ಪ್ರೇ ಬರುತ್ತೆ, ಅದನ್ನು ಕೊಟ್ಟರೆ ಸಾಕು. ಅದು ಹಂಗೆ ಬಿಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಕಡಲೆ ಬುಡ್ಡಾದಾಗ ಬುಡ್ನು ತಿನ್ನೋಕೆ ಸ್ಟಾರ್ಟ್ ಆಗ್ಬಿಡ್ತು. ಹಾಂ, ಹಂಗಾಗುತ್ತೆ, ಸ್ವಲ್ಪ ಕಂಟ್ರೋಲ್ ಮಾಡ್ತೀವಿ ಅದನ್ನು. ಅದೇನು ಅದು 3 ತಿಂಗಳು ಕ್ರಾಪಲ್ಲಿ ಒಂದು 3 ಸರಿ ಸ್ಪ್ರೇ ಮಾಡ್ತೀವಿ. ಅಂದರೆ ಅಂತ ಜಾಸ್ತಿ ನಿರ್ವಹಣೆ ಏನು ಕಷ್ಟ ಇರಲ್ಲ? ಇಲ್ಲ ಇಲ್ಲ ಇಲ್ಲ, ಅಂತ ಏನು ಕಷ್ಟ ಅನ್ಸಲ್ಲ. ಇಳುವರಿ ಬಂದರೆ ಯಾವ ಪ್ರಮಾಣದಲ್ಲಿ ಬರುತ್ತೆ ಚೆನ್ನಾಗಿ ಮಳೆ ಬಂದು ಬೆಳೆ ಬಂದರೆ? ಸರ್, ಕರೆಕ್ಟಾಗಿ ಈಗ ಬಿತ್ತ ಟೈಮಲ್ಲಿ ಒಂದು ಅದ ಮಳೆ ಬಂದಿದ್ದು, ಬಿತ್ತಿದ ಮೇಲೆ ಒಂದು 15-20 ದಿವಸದೊಳಗೆ ಒಂದು ಮಳೆ ಬಂದುಬಿಟ್ರೆ ಆಮೇಲೆ ಏನು ಮಳೆನೇ ಬರದೇನೆ ಇಬ್ಬನಿನೇ ಚೆನ್ನಾಗಿ ನಡೆಸ್ಕೊಂಡು ಹೋದ್ರೆ 6-7 ಕ್ವಿಂಟಲ್ ತನಕ ಇಳುವರಿ ಬರುತ್ತೆ. ಇಳುವರಿ ಬರುತ್ತೆ ಅಂದರೆ ಎರೆ ಭೂಮಿನ ನಿಮ್ಮವೆಲ್ಲ? ಹಾಂ, ಎರೆ ಭೂಮಿ. ಹ್ಞೂ, ಒಟ್ಟಾರೆಯಾಗಿ ನಿಮಗೆ ಖರ್ಚು ಎಷ್ಟು ಬರುತ್ತೆ, ಆದಾಯ ಎಷ್ಟು ಬರುತ್ತೆ ಚೆನ್ನಾಗಿ ಮಳೆ ಬಂದರೆ? ಈಗ ನೀವು ಹೇಳ್ದಂಗೆ 7-8 ಕ್ವಿಂಟಲ್ ಇಳುವರಿ ಬಂದರೆ, 7-8 ಕ್ವಿಂಟಲ್ ಇಳುವರಿ ಬಂದರೆ 1 ಎಕರೆಗೆ ಒಂದು 2 ಕ್ವಿಂಟಲ್ ಅಷ್ಟು ಖರ್ಚು ಬರುತ್ತೆ. ಇನ್ನೊಂದು 5 ಕ್ವಿಂಟಲ್ ಉಳಿತಾಯ ಆಗುತ್ತೆ. 5 ಕ್ವಿಂಟಲ್ ಉಳಿತಾಯ ಆಗುತ್ತೆ. ಕಡಲೆ ಎಲ್ಲ ಏನು ರೇಟ್ ಇದೆ ಸರ್? ಸರ್, ಇವಾಗ 4,700 ರೂಪಾಯಿ ಇದೆ ರೇಟು. ಈ ವರ್ಷ ಯಾವ ರೀತಿ ಬಂತು ಇಳುವರಿ? ಇಲ್ಲ, ಈ ಸರಿ ಇಳುವರಿ ತುಂಬ ಡೌನ್ ಆಗ್ಬಿಟ್ಟಿದೆ. ಮಳೆ ತುಂಬ ಎಕ್ಸಸ್ ಆಗ್ಬಿಡ್ತು ಮಳೆ. ಆ ಇಳುವರಿ ಸ್ವಲ್ಪ ಡೌನ್ ಆಗ್ಬಿಟ್ಟಿದೆ ಸರ್. ಆಮೇಲೆ ಆ ಇಳುವರಿ ಆ ಹೋಗಿರೋ ಜಾಗಕ್ಕೂ ಮತ್ತೆ ಬಿತ್ತನೆ ಮಾಡಿದ್ವಿ, ಬಟ್ ಆ ಟೈಮ್ ಮೀರಿದ್ರಿಂದ ಮಾಮೂಲಿ ಇಳುವರಿ ಬರೋದ್ರಲ್ಲಿ ಒಂದು 25-30% ಬಂದಿದೆ ಅಷ್ಟೆ. ಅದು ಇನ್ನೂ ಇದೆ, ಅದು ಇನ್ನೂ ಕಟಾವ್ ಆಗಿಲ್ಲ. ಮತ್ತೆ ನೀರಾವರಿಯಲ್ಲಿ ಅಡಿಕೆ ಮತ್ತು ದಾಳಿಂಬೆ ಬೆಳೀತಾ ಇದೆ ಅಂದರೆ ಅಡಿಕೆ ಎಷ್ಟು ಎಕರೆ ತೋಟದಲ್ಲಿದೆ? ಅಡಿಕೆ ಒಂದೂವರೆ ಎಕರೆ ಇದೆ, ಒಂದು 909 ಗಿಡ ಇದೆ. ಅಲ್ಲಿ ಫಸಲು ಬರ್ತಾ ಇದೆಯಾ? ಇಲ್ಲ, ಅದು ಇನ್ನೂ 2 ವರ್ಷ ಆಯ್ತಿಟ್ಟು. 2 ವರ್ಷ 2 ವರ್ಷ ಆಯ್ತಿಟ್ಟು, ಇನ್ನು ಫಸಲು ಬಂದಿಲ್ಲ. ಮಧ್ಯ ನೆರಳಿಗೆ ಅಂತ 1 ವರ್ಷ ಬಾಳೆ ಹಾಕೊಂಡಿದ್ವಿ. ಈ ಅಡಿಕೆ ಮತ್ತು ದಾಳಿಂಬೆ ಬೆಳೆಬೇಕಂತ ಯಾಕೆ ಆಸಕ್ತಿ ಬಂತು ಸರ್? ನಮ್ಮದು ಅಲ್ಲಿ ನಮ್ಮ ಜಾಗ ಥರ ಇತ್ತು, ಅದು ಅಡಿಕೆ ಏನು ಬೆಳೆದಿದ್ದೀವಲ್ಲ ಅದು ನೀರಾವರಿ, ಡ್ಯಾಮಿಂದು ನೀರು ಬರುತ್ತೆ. ಸೊ ಹಂಗೆ ನೀರು ಕಂಪ್ಲೀಟ್ ನೀರಾವರಿ ಆಗಿದ್ರಿಂದ ಬೋರು ಇದೆ, ಬಟ್ ಡ್ಯಾಮಿಂದ ನೀರು ಬರೋದ್ರಿಂದ ಅದು 1.5 ಎಕರೆ ಜಾಗದಲ್ಲಿ ಸುತ್ತಲೂ ಎಲ್ಲರದು ಅಡಿಕೆ ತೋಟ ಇದು ಎಲ್ಲ ಮಾಡಿರೋದ್ರಿಂದ ನಾವು ಅಲ್ಲಿ ಬೇರೆ ಏನು ಬೆಳೆ ಇಡೋಕ್ಕಾಗಲ್ಲ. ಈಗ ನಾವು ಫಾರ್ ಎಕ್ಸಾಂಪಲ್ ಅಲ್ಲಿ ಸುತ್ತ ಬೇರೆ ಏನೋ ಅಡಿಕೆ ಅಥವಾ ಭತ್ತ ಏನೋ ಅಂಥದ್ದೆಲ್ಲ ಬೆಳೀತಿರ್ತಾರೆ ಅಂದರೆ ನಾವು ಮಧ್ಯದಲ್ಲಿ ತಗೊಂಡೋಗಿ ಆರ್ಟಿಕಲ್ಚರ್ ಕ್ರಾಪ್ ಇಟ್ಬಿಟ್ರೆ ಆ ಕೀಟ ಬಾಧೆ ಇದಕ್ಕೆ ಎಫೆಕ್ಟ್ ಮಾಡೋಕೆ ಸ್ಟಾರ್ಟ್ ಆಗುತ್ತೆ. ಹಂಗಾಗಿ ಅಲ್ಲಿ ಅಡಿಕೆ ಮಾಡಿದ್ವಿ. ಅಡಿಕೆ ಅಂದರೆ ಅಪಜಾರ ಇದ್ದಾಗಲೇ ಸ್ಟಾರ್ಟ್ ಮಾಡಿದರೆ ನೀವು? ನಮ್ಮ ತಾತ ಅವ್ರ ಕಾಲದಿಂದ ಅಡಿಕೆ ತೆಂಗಿತ್ತಲ್ಲಿ ಇತ್ತು. ಯಾವಾಗ ಬರಗಾಲ ಸ್ಟಾರ್ಟ್ ಆಗಿ ಡ್ಯಾಮಲ್ಲಿ ನೀರು ಬತ್ತೋಗಿ ಚಾನಲಲ್ಲಿ ನೀರು ಬಿಡ್ದಂಗಾದ್ರೂ ಅವಾಗ ಬೋರ್ ಇರಲಿಲ್ಲ, ಬರೀ ಚಾನಲ್ ನೀರಿಗೆ ಅಡಿಕೆನೂ ತೆಂಗು ಮೇಂಟೈನ್ ಆಗ್ತಿತ್ತು. ಅದೆಲ್ಲ ಕಂಪ್ಲೀಟಾಗಿ ಒಣಗೋಗಿ ಮರ ಒಂದು ಮರ ಇಲ್ದಂಗೆ ಆದಮೇಲೆ ಮತ್ತೆ ಯಾವಾಗ ನಾವೆಲ್ಲ ಬೋರ್ ಹಾಕಿ ಮತ್ತೆ ಈಗ ಯಾವಾಗ ಅಪ್ಪರ್ ಭದ್ರ ಸ್ಟಾರ್ಟ್ ಆಗಿ ಡ್ಯಾಮ್ ಎಲ್ಲ ಇಂಪ್ರೂವ್ ಆಯ್ತಲ್ಲ ಅವಾಗ ನಾವು ಅಡಿಕೆ ಇಟ್ಟಿದ್ದು. ಅಡಿಕೆ ಸಸಿ ಎಲ್ಲಿಂದ ತಾಂಬಂದ್ರೆ? ಇಲ್ಲಿ ಏಕಾಂತಯ್ಯ ಅವ್ರು ಅಂತಿದ್ದಾರೆ ಎಕ್ಸ್ ಮಿನಿಸ್ಟ್ರು, ಅವ್ರ ತೋಟದಲ್ಲೇ ತಾಂಬಂದ್ವಿ. ಈಗ ಕೆಲವು ರೈತರು ನಾವೇ ಹಳೆ ಮರದಿಂದ ಗೋಟ್ ಹಾಕಿ ಮಾಡ್ಕೊಂಬಿಟ್ಟು ನಾವೇ ಸಸಿ ಉತ್ಪಾದನೆ ಮಾಡ್ಕೊಂಡು ನಾಟಿ ಮಾಡಿದ್ರೆ ಗ್ಯಾರಂಟಿ ಇರುತ್ತೆ, ಬೇರೆ ಕಡೆಯಿಂದ ಕೊಟ್ಕೊಂಬಂದ್ರೆ ಸ್ವಲ್ಪ ಕಷ್ಟ ಅಂತಾರೆ ರೈತರು. ಅದೇ ಹೆಂಗೆ ಅಂದರೆ ಸರ್, ಅದು ಅವರಿಗೆ ನಾಲೆಡ್ಜ್ ಇರ್ಬೇಕು, ರೈತರು ಮಾಡೋರಿಗೆ ನಾಲೆಡ್ಜ್ ಇರ್ಬೇಕು ಅದ್ರ ಬಗ್ಗೆ. ಈಗ ಅವರಾದರೆ ತುಂಬ ಎಕ್ಸ್ಪೀರಿಯೆನ್ಸ್ ಇದ್ದಾರೆ, ಅವ್ರಿಗೆಲ್ಲ ತುಂಬ ಅನುಭವ ಇದೆ. ಅವ್ರಿಗಾಲ ಈಗ 88-89 ವರ್ಷ, ಅವರಿಗೆ ಅಷ್ಟು ಅನುಭವ ಇದೆ. ಅವರಿಗೆ ಅವರೇ ಖುದ್ದಾಗಿ ಹೋಗಿ ಒಳ್ಳೊಳ್ಳೆ ಗೋಟ್ಗಳನ್ನ ಸೆಲೆಕ್ಟ್ ಮಾಡಿ ತಂದು ಆಮೇಲೆ ಅದು ಗಿಡ ಬೆಳೆಯೋ ತನಕ ನಿರ್ವಹಣೆ ಮಾಡೋದಿದೆಯಲ್ಲ, ಅದು ಅವ್ರ ಥರ ನಮಗೆ ಮಾಡೋಕ್ಕಾಗಲ್ಲ. ಅಷ್ಟೊಂದು ನಾಲೆಡ್ಜ್ ನಮಗೂ ಇರೋಲ್ಲ. ಆಮೇಲೆ ಅದಕ್ಕೆ ಏನು ಹಾಕಬೇಕು, ಏನು ಯಾವ ಟೈಮಿಗೆ ಏನು ಸ್ಪ್ರೇ ಮಾಡಬೇಕು, ಆಮೇಲೆ ಆ ಸ್ಟ್ರಕ್ಚರು ನರ್ಸರಿ ಅವೆಲ್ಲ ಇದೆ ಅವ್ರ ಹತ್ರ. ಹಂಗಾಗಿ ಅವ್ರದ್ದು ಚೆನ್ನಾಗಿ ಈಗ ಸುತ್ತಮುತ್ತ ನಾವು ಗಿಡ ಇಟ್ಟಮೇಲೆ ತುಂಬ ಜನ ಹೇಳಿದಾರೆ ಭಾಳ ಚೆನ್ನಾಗಿ ಬಂದಿದ್ದಾವೆ ನಿಮ್ಮ ಅಡಿಕೆ ಗಿಡ ಅಂತ. ಅಡಿಕೆಗೆ ಅಂತರ ಎಷ್ಟು ಕೊಡಿದೆ ಸಾಲಿನಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ? ನಮಗೆ ಅದು ತುಂಬ ಚಿಕ್ಕ ಜಾಗ ಆಗಿರೋದ್ರಿಂದ ಸ್ವಲ್ಪ ಗಿಡ ಜಾಸ್ತಿ ಕೂರಲಿ ಅನ್ನೋ ಕಾರಣಕ್ಕೆ 8-7 ಮಾಡಿದ್ವಿ. ಒಳ್ಳೆ ಅಂತರ ಅಂದರೆ 9-9 ಒಳ್ಳೆ, ಸ್ವಲ್ಪ ಜಾಗ ಜಾಸ್ತಿ ಇದ್ರೆ 9-9 ಮಾಡಿದ್ರೆ ಚೆನ್ನಾಗಿ ಇರುತ್ತೆ. ನಮಗೆ ಅದು ಸಣ್ಣ ಜಾಗ ಆಗಿರೋದ್ರಿಂದ ನಮಗೇನು ಈಗ ಟ್ರ್ಯಾಕ್ಟರ್ ಹೋಗೋಕ್ಕೆ ಬರೋಕ್ಕೆಲ್ಲ ನಮ್ಗೆ ಅನುಕೂಲ ಮಾಡ್ಕೊಂಡಿದ್ದೀವಿ. ಈಗ ದೊಡ್ಡ ಜಾಗದಲ್ಲಿ ಸಣ್ಣ ಇದ್ಬಿಟ್ರೆ ತುಂಬ ಇಕ್ಕಟ್ಟು ಅನಿಸ್ಬಿಡುತ್ತೆ, ಅದಕ್ಕೆ ಜಾಗ ಸಣ್ಣದಾಗಿರೋದ್ರಿಂದ ಕಮ್ಮಿ ದಾಯ ಕಟ್ಟಿದ್ದೀವಿ. ಈಗ ಇದಕ್ಕೆಲ್ಲ ನೀರು ನಿರ್ವಹಣೆ ಅಂದರೆ ಡ್ರಿಪ್ ಮಾಡಿದರೆ ಹೆಂಗೆ ಮಾಡಿದ್ರೆ? ಆ ನೀರೇ ಕೊಡ್ತಿದ್ರೆ? ಇಲ್ಲ, ಅಡಿಕೆಗೂ ಡ್ರಿಪ್ ಇದೆ, ದಾಳಿಂಬೆಗೂ ಡ್ರಿಪ್ ಇದೆ. ಅಡಿಕೆಗೆ 3 ದಿವಸಕ್ಕೊಂದ್ಸರಿ 2 ದಿವಸಕ್ಕೊಂದ್ಸರಿ ಬಿಡ್ತೀವಿ, ದಾಳಿಂಬೆಗಾದರೆ ವಾರಕ್ಕೊಂದ್ಸರಿ ಒಂದು 1/4 ಗಂಟೆ 3/4 ಗಂಟೆ ಹಿಂಗೆ ಬಿಟ್ಟರೆ ಸಾಕು. ಅಡಿಕೆ ನಾಟಿ ಮಾಡಿದ್ಮೇಲೆ ಅದು ಫಸಲಿ ಬರ್ಬೇಕಂದ್ರೆ 6-7 ವರ್ಷ ಬೇಕಾಗುತ್ತೆ. ಅದರೊಳಗಡೆ ಅಂತರ ಬೆಳೆಯಾಗಿ ಪಪ್ಪಾಯ ಬಾಳೆ ಇಂಥವೆಲ್ಲ ಬೆಳ್ಕೊಂತೀವಿ ಅಂತಾರೆ ರೈತರು. ನೀವೇನಾದರೂ ಅಂತರ ಬೆಳೆಗಳು ಬೆಳೆದ್ರೆ? ಬೆಳೆದಿವಿ, ಬಾಳೆ ಹಾಕಿದ್ವಿ. ಬಟ್ ಈಗ ಏನಾಗ್ಬಿಟ್ಟಿದೆ, ಮಳೆ ಚೆನ್ನಾಗಾಗಿ ಡ್ಯಾಮ್ ತುಂಬ ಇರೋದ್ರಿಂದ ಎಲ್ಲ ಸುತ್ತಮುತ್ತ ಬಾಳೆ ಹಾಕಿರೋದು, ಅದು ಆಟೋಮೆಟಿಕಲಿ ಪ್ರೊಡಕ್ಷನ್ ಜಾಸ್ತಿ ಆಗ್ತಿದ್ದಂಗೆ ಡಿಮ್ಯಾಂಡ್ ಕಮ್ಮಿ ಆಗ್ಬಿಡುತ್ತೆ. ಹಂಗಾಗಿ ಅಷ್ಟೊಂದೇನು ರೇಟ್ ಇಲ್ಲ, ಬಟ್ ಏನು ಅಡಿಕೆ ಗಿಡ ಚೆನ್ನಾಗಿ ಬರೋಕ್ಕೆ ಅನುಕೂಲ ಆಯ್ತದೆ ಅಷ್ಟೇ. ಬೇರೆ ಏನಾದರೂ ಅಂತರ ಬೆಳೆಗಳು ಬೆಳೆದ್ರೆ ಲಾಭದಾಯಕ ಅಂತೀರ ಅಡಿಕೆಯಲ್ಲಿ? ಅಷ್ಟೊಂದೇನು ಲಾಭದಾಯಕ ಅನ್ಸಲ್ಲ ಸರ್, ಯಾಕೆ ಅದಕ್ಕೆ ನೀರು ಕೊಡೋ ಟೈಮೇ ಬೇರೆ ಇರುತ್ತೆ. ಈಗ ನಾವು ಅಡಿಕೆಗೆ ನೀರು ಕೊಟ್ಟಂಗೆ ಪಪ್ಪಾಯ ಕೊಟ್ಬಿಟ್ರೆ ಪಪ್ಪಾಯ ಕೊಳ್ತೋಗ್ಬಿಡುತ್ತೆ, ಅದನ್ನೆಲ್ಲ ಕನ್ಸಿಡರ್ ಮಾಡ್ಬೇಕು. ಮತ್ತು ಅದಕ್ಕೆ ಸಪ್ರೇಟ್ ಲೈನು ಸಪ್ರೇಟ್ ಡ್ರಿಪ್ಪು ಮಾಡ್ಬೇಕಂದ್ರೆ ಅದಕ್ಕೆ ಖರ್ಚು ಡಬಲ್ ಆಗ್ತಾ ಹೋಗುತ್ತೆ. ಹಂಗಾಗಿ ನಾವು ಅದಕ್ಕೆ ದಾಳಿಂಬೆಲ್ಲೂ ಏನೂ ಮಾಡೋಕ್ಕೋಗಿಲ್ಲ. ಅಂತರ ಬೆಳೆ ಮಾಡಿದಷ್ಟು ಅಂದರೆ ಈಗ ಮಳೆ ಆಧಾರಿತ ಬೆಳೆ ಬೆಳೀತಿರಲ್ಲ, ಈಗ ಫಾರ್ ಎಕ್ಸಾಂಪಲ್ ಮುಂಗಾರಲ್ಲಿ ಸೂರ್ಯಕಾಂತಿ ಹಾಕ್ತಾರೆ, ಸೂರ್ಯಕಾಂತಿ ಮಧ್ಯದಲ್ಲಿ ತೊಗರಿ ಬಿಸ್ತಾರೆ, ಅದು ಮಳೆ ಆಧಾರಿತ ಬೆಳೆ ಅದು. ಅಂಥದ್ರೆ ಮಾಡ್ಕೋಬೋದು. ಇಲ್ಲಿ ಟ್ರಿಪ್ಪಲ್ಲಿ ಮಾಡಿದಾಗ ಅಂತರ ಬೆಳೆ ಮಾಡೋಕೆ ಹೋದ್ರೆ ಏನಾಗ್ಬಿಡುತ್ತೆ, ಈಗ ಆ ಗಿಡನ ನಿರ್ವಹಣೆ ಮಾಡೋಣ, ಈ ಗಿಡ ನೋಡೋಣ, ಯಾವುದು ಕನ್ಸಂಟ್ರೇಷನ್ ಮಾಡೋಕ್ಕಾಗದೆ. ಈಗ ಇದು 20 ವರ್ಷ ಬರೋ ಗಿಡ 10 ವರ್ಷಕ್ಕೆ ನಿಂತೋಗ್ಬಿಡುತ್ತೆ, ಅದು 5 ವರ್ಷ ಬರೋ ಗಿಡ 2 ವರ್ಷಕ್ಕೆ ನಿಂತೋಗ್ಬಿಡುತ್ತೆ, ಹಂಗಾಗ್ಬಿಡುತ್ತೆ. ಈಗ ಅಡಿಕೆಗೆಲ್ಲ ವರ್ಷಕ್ಕೊಂದ್ಸರಿ 2 ಸರಿ ಮೇಲ್ ಗೊಬ್ಬರ ಕೊಡ್ಬೇಕಂತಾರೆ, ನೀವೇನಾದ್ರೂ ಗೊಬ್ಬರ ಕೊಡ್ತೀರಾ? ಇಲ್ಲ ಸರ್, ಈ ಸದ್ಯದ ಪರಿಸ್ಥಿತಿ ಅವ್ರಿಗೆ ಇಲ್ಲಿವರೆಗೂ ಏನು ಕೊಟ್ಟಿಲ್ಲ. ನಾನು ಕೇಳಿರೋ ಪ್ರಕಾರ ಫಸ್ಲಿಗೆ ಬಂದ್ಮೇಲೆ ಕೊಡಿ ಅಂತ ಹೇಳಿದ್ದಾರೆ, ಹಂಗಾಗಿ ನಾವು ಇದುವರೆಗೂ ಏನು ಗೊಬ್ಬರ ಕೊಟ್ಟಿಲ್ಲ, ಅದಕ್ಕೆ ಏನು ಕೊಟ್ಟಿಲ್ಲ. ಹೀಗಾಗಿರೋದ್ರೆ 2 ವರ್ಷದ ಗಿಡಗಳೆಲ್ಲ ಚೆನ್ನಾಗಿದಾವ? ಚೆನ್ನಾಗಿದಾವೆ, ಚೆನ್ನಾಗಿದೆ. ಫಸಲಿಗೆ ಬರ್ಬೇಕಂದ್ರೆ 6 ವರ್ಷ ಬೇಕಾಗುತ್ತೆ ಅಡಿಕೆ? 6-7 ವರ್ಷ. ಹಾಗಿದ್ರೆ ಇನ್ನೂ ಅದರಲ್ಲಿ ಏನಂತ ಬೆಳೆ ಏನು ಇಲ್ಲ, ಏನು ಇಲ್ಲ, ಏನು ರೋಗ ಅಥವಾ ಕೀಟಬಾಧೆಗಳೇನಿಲ್ಲ ಬರುತ್ತೆ ಸರ್? ಈಗ ಮೈಟ್ಸ್ ಅಂತ ಬರುತ್ತೆ, ವೈಟ್ ಮೈಟ್ಸು, ಈ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ವೈಟ್ ಮೈಟ್ಸ್ ಅಂತ ಬರುತ್ತೆ, ಈ ಬೇಸಿಗೆಗಾಲದಲ್ಲಿ ರೆಡ್ ಮೈಟ್ಸ್ ಅಂತ ಬರುತ್ತೆ, ಅದೇನು ಬೆಂಕಿ ರೋಗ ಅಂತಾರಲ್ಲ ಆ ಥರ ಎಲ್ಲ ಕೆಂಪಾಗೋದು ಇಲ್ಲ ವೈಟ್ ಕಲರು ಹುಳಗಳು ಬರ್ತವೆ, ಅವಕ್ಕೆ ಅಂತ ಏನು ಇದೆಲ್ಲ ಒಂದು ಸಣ್ಣ ಪುಟ್ಟ ಸ್ಪ್ರೇ ಇರ್ತವೆ, ಒಂದು ಸರಿ ಹೊಡ್ಕೊಂಡ್ರೆ ಕಂಟ್ರೋಲ್ ಆಗ್ಬಿಡುತ್ತೆ. ಅಂದರೆ ಡ್ಯಾಮೇಜ್ ಆಗಿರೋ ಎಲೆಯನ್ನು ರಿಕವರ್ ಆಗಲ್ಲ, ನೆಕ್ಸ್ಟ್ ಬರೋ ಎಲೆ ಚೆನ್ನಾಗಿ ಬರುತ್ತೆ. ಈಗ ಅಡಿಕೆ ಜೊತೆಗೆ ದಾಳಿಂಬೆ ಬೆಳೆಯೋಕ್ಕೆ ಪ್ರಾರಂಭ ಮಾಡಿದ್ವಿ ಅಂತ, ದಾಳಿಂಬೆ ಎಷ್ಟು ಎಕರೆ ನಾಟಿ ಮಾಡಿದ್ರಿ? ದಾಳಿಂಬೆ 4.5 ಎಕರೆ. 4.5 ಯಾಕೆ ದಾಳಿಂಬೆ ಬೆಳಿಬೇಕಂತ ಆಸಕ್ತಿ ಬಂತು? ದಾಳಿಂಬೆ ಅಂದರೆ ಇದು ಚಿತ್ರದುರ್ಗ ಡಿಸ್ಟಿಕಲ್ಲಿ ಏನಂದರೆ ಬಿಸಿಲು ಚೆನ್ನಾಗಿದೆ, ತೋಟಗಾರಿಕೆ ಬೆಳೆಗೆ ತುಂಬ ಸೂಕ್ತವಾದ ಪ್ರದೇಶ, ಆಮೇಲೆ ಸುತ್ತಮುತ್ತ ಬೆಳೆದಿರೋರು ತುಂಬ ಜನ ಇದ್ದಾರೆ. ನಮ್ಮ ಮಾಮ ಡಾಕ್ಟರ್ ವಿಶ್ವನಾಥ್ ಅಂತಿದ್ದಾರೆ, ಅವರು ಎಷ್ಟು 20-25 ವರ್ಷದಿಂದ ದಾಳಿಂಬೆ ಬೆಳೆದಿದ್ದಾರೆ. ಆಮೇಲೆ ಇವರು ಏಕಾಂತಯ್ಯ ಅವರಿದ್ದಾರೆ, ಎಕ್ಸ್ ಮಿನಿಸ್ಟರ್, ಅವರು ತುಂಬ ವರ್ಷದಿಂದ ದಾಳಿಂಬೆ ಬೆಳೆದಿದ್ದಾರೆ. ಇದೆಲ್ಲ ನೋಡಿರೋದ್ರಿಂದ ನಮಗೆ ಎಕ್ಸ್ಪೀರಿಯೆನ್ಸು, ಅವ್ರದ್ದು ಸಲಹೆಗಳು ಸಿಗುತ್ತೆ. ಆಮೇಲೆ ತೋಟಗಾರಿಕೆ ಬೆಳೆಗೆ ಸೂಕ್ತ ಪ್ರದೇಶ ಅಂತ ಸೆಲೆಕ್ಟ್ ಮಾಡಿ ಇದನ್ನು ಮಾಡಿದ್ದು. ಆಮೇಲೆ ಈಗ ನಾವು ಇಲ್ಲೇ ಅಡಿಕೆ ಇಟ್ಟರೆ ಇಲ್ಲೂ ಚೆನ್ನಾಗಿ ಬರುತ್ತೆ. ಅಡಿಕೆ 7 ವರ್ಷ ಕಾಯ್ಬೇಕು, ನಾವು ಜಮೀನಿಂದ ತೆಗ್ದಿದ್ದ ದುಡ್ಡಲ್ಲೇ ನಾವು ಜೀವನ ಮಾಡಬೇಕು ಅಂದಾಗ 7 ವರ್ಷ ನಮಗೆ ಅದು ಡೆಡ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಏನೂ ಆದಾಯ ಇರೋಲ್ಲ, ಏನೂ ಇರೋಲ್ಲ, ನಾವು ಏನು ದುಡಿಮೆನೂ ಮಾಡ್ಕೊಳಕ್ಕಾಗಲ್ಲ. ಸುಮ್ಮನೆ 7 ವರ್ಷ ಕಾದ್ಕೊಂಡು ಕುತ್ಕೊಂಡಿರ್ಬೇಕು ಅಂದರೆ ಕಷ್ಟ ಆಗುತ್ತೆ. ಹಂಗಾಗಿ ಇದನ್ನು ದಾಳಿಂಬೆ ಸೆಲೆಕ್ಟ್ ಮಾಡಿದ್ದು. ಈ ದಾಳಿಂಬೆ ನಾಟಿ ಮಾಡೋಕ್ಕಿಂತ ಮುಂಚೆ ಭೂಮಿನೆಲ್ಲ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ತೀರ? ಭೂಮಿಯೆಲ್ಲ ಮುಂಚೆ ಮಡಿಕೆ ಎಲ್ಲ ಹೊಡೆದು ಬಿಸಿಲಿಗೆ ಮಳೆಗೆಲ್ಲ ಬಿಟ್ಟು, ಆಮೇಲೆ ರೋಟೋವೇಟ್ರು ಕಲ್ಟಿವೇಟ್ರೆಲ್ಲ ಹಾಕಿ ಭೂಮಿಯೆಲ್ಲ ಲೆವೆಲ್ ಮಾಡಿ, ಆಮೇಲೆ ದಾಯ ಮಾಡಿ 12x12 ದಾಯ ಮಾಡಿ, ದಾಯ ಆದಮೇಲೆ ಡ್ರಿಪ್ ಮಾಡಿ, ಪೈಪ್ ಲೈನು ಡ್ರಿಪ್, ಎಷ್ಟು ಗಿಡಕ್ಕೊಂದು ಸಬ್ ಲೈನ್ ಬರಬೇಕು, ಎಷ್ಟು ಗಿಡದಿಂದ ಎಷ್ಟು ಗಿಡಕ್ಕೆ ಲ್ಯಾಟ್ರಲ್ ಬರಬೇಕು, ಅವನ್ನೆಲ್ಲ ನೋಡಿ ಫಸ್ಟ್ ಲ್ಯಾಟ್ರಲ್ಲು ಇದು ಎಲ್ಲ ಮಾಡಿಕೊಂಡು ನೀರು ಇನ್ನೇನು ಗಿಡ ಹಿಂಗೆ ಇವತ್ತಿಟ್ಟರೆ ಇವಾಗ ಗಿಡ ಇಟ್ಟರೆ ಇನ್ನೊಂದು 1/2 ಗಂಟೆ ನೀರು ಬಿಡ್ಬೋದು. ಆ ಸಿಚುವೇಷನ್ ತಂದಮೇಲೆ ಗಿಡ ಇಡ್ತೀವಿ. ಗಿಡ ಇಡ್ಬೇಕಾದ್ರೆ ಒಂದು ನಾವು ಈ ಗುಂಡಿ ಹೊಡೆಯ ಮಿಷಿನ್ ಬರುತ್ತಲ್ಲ, ಅದರಲ್ಲಿ ಹೊಡೆದಿರೋದು ಒಂದು ಅಡಿಯಷ್ಟು ಹೊಡೆದಿದ್ದೀವಿ ಗುಂಡಿ. ಅದಕ್ಕೆ ಎರೆಹುಳು ಗೊಬ್ಬರ ಹಾಕಿ ಗಿಡ ಇಟ್ಟಿರೋದು. ಅಂತರ 12 ಅಡಿ ಕೊಟ್ಟಿದ್ದೀವಿ ಅಂತಂದ್ರೆ ಇದು ಸೂಕ್ತವಾದ ಅಂತರನಾ? ಹೌದು ಸರ್, ಇದು ನೀವು ಸೆಂಟ್ರಲ್ ಗೌರ್ಮೆಂಟಿಂದನೂ ನೋಡಿದ್ರೆ ಬೆಸ್ಟ್ ಅಂದರೆ ಇದೆ, ಈ ಅಂತರ ಇದೆಲ್ಲ ಇದು ದಾಳಿಂಬೆ ಬೆಳೆಗೆ ಪರ್ಫೆಕ್ಟ್ ಇದು. ಪರ್ಫೆಕ್ಟ್. ಇನ್ನೂ ಜಾಸ್ತಿನೂ ಇಡೋರು ಇದ್ದಾರೆ, 15-15 ಹಂಗೆಲ್ಲ ಇಡೋರು ಇದ್ದಾರೆ, 10-10 ಇಡ್ತಾರೆ, 10-15 ಇಡ್ತಾರೆ, 10-12 ಇಡ್ತಾರೆ, ಬಟ್ ಡಿಪೆಂಡ್ಸ್. ಬಟ್ ನಾವು ಕರೆಕ್ಟ್ ನಾವು ಏನು ಇದು ಪ್ರಕಾರ ಮಾಡಿದ್ವಿ. ಈಗ ಸಸಿ ಎಲ್ಲಿಂದ ತಗೊಂಬಂದ್ರಿ ಸರ್? ಸರ್, ಸಸಿ ಇಲ್ಲೇ ನಮ್ಮ ಏಕಾಂತಯ್ಯವ್ರ ತೋಟದಲ್ಲೇ ತಂದಿದ್ದು. ದಾಳಿಂಬೆ ಸಸಿನ ಮಾರಾಟ ಮಾಡ್ತಾರೆ? ದಾಳಿಂಬೆ ಸಸಿ, ಅಡಿಕೆ ಸಸಿ, ತೆಂಗಿನ ಸಸಿ ಎಲ್ಲ ಮಾರಾಟ ಮಾಡ್ತಾರೆ. ಅವರೇ ಖುದ್ದಾಗಿ ಗೂಟಿ ಕಟ್ಟಿಸಿ ಅದನ್ನ ಮ್ಯಾನೇಜ್ ಮಾಡಿ ಅದಕ್ಕೆ ರೋಗ ಬರ್ದಂಗೆ. ಈಗ ನಾನು ಇಷ್ಟು ದಾಳಿಂಬೆ ಹಾಕಿದ್ದೀನಿ ಅಂದರೆ ಈಗ ನಾನು ಈಗ ದಾಳಿಂಬೆ ಗಿಡ ದೊಡ್ಡದಾಗ್ತಾ ನಾನು ಗೂಟಿ ಕಟ್ಟಿ ನಾನು ಸಸಿ ಮಾಡ್ಬೋದು, ಬಟ್ ನಮಗೆ ಅವ್ರ ಥರ ನಿರ್ವಹಣೆ ಮಾಡೋಕ್ಕೆ ಬರಬೇಕಲ್ಲ. ಈಗ ಕೆಲವು ಗಿಡಕ್ಕೆ ಏನೋ ಕೀಟಬಾಧೆ ಏನೋ ಆಗಿರುತ್ತೆ, ಅಂಥ ಗಿಡದಲ್ಲಿ ಅವು ಗೂಟಿ ಕಟ್ಟಿರ್ತಾರೆ, ಕಟ್ಟಿದ ಮೇಲೆ ಕೀಟಬಾಧೆ ಆದರೂ ನಾನು ಕಟ್ ಮಾಡಲ್ಲ. ತುಂಬ ಹುಷಾರಾಗಿ ಸೆಲೆಕ್ಟ್ ಮಾಡಿ ಈಗ ಅವ್ರ ಹತ್ರ ಗಿಡ ತಗೊಂಡಾದ್ರು ಇವ್ರ ಹತ್ರ ಗಿಡ ತಗೊಂಬಂದ್ಬಿಟ್ವಿ ಚೆನ್ನಾಗಿಲ್ಲ ಗಿಡ ಅಂತ ಹೇಳ್ಬಾರ್ದು, ನೆನೆಸ್ಕೊಂಡು ವಾಪಸ್ ಬರಬೇಕು. ನಾವು ತುಂಬ ಜನಕ್ಕೆ ಸಜೆಸ್ಟ್ ಮಾಡಂಗಿರ್ಬೇಕು ಇಂಥ ಕಡೆ ಸಸಿ ತಾಳ್ರಿ ಅಂತ. ಈಗ ನಮ್ಮ ಅಡಿಕೆ ಸಸಿ ನೋಡಿ ತುಂಬ ಜನ ಕೇಳ್ತಾರೆ ಎಲ್ಲಿ ತಂದಿದ್ದು ಸಸಿ ಅಂತ. ಹಂಗಿರ್ಬೇಕು, ಯಾವಾಗಲೂ ವ್ಯವಹಾರ ಆ ಥರ ಇರಬೇಕು ಅಚ್ಚುಕಟ್ಟಾಗಿ. ಕೆಲ ನೀರು ನಿರ್ವಹಣೆ ಡ್ರಿಪ್ ಮಾಡ್ಕೊಂಡಿದ್ರೆ? ಹಾಂ ಹೌದು, ಎಲ್ಲದಕ್ಕೂ ಡ್ರಿಪ್ ಇದೆ. ಎಷ್ಟು ದಿವಸಕ್ಕೊಮ್ಮೆ ಕೊಡ್ತಾರೆ ನೀರು? ವಾರಕ್ಕೊಂದ್ಸರಿ, ವಾರಕ್ಕೆ. ಇದಕ್ಕೇನು ಜಾಸ್ತಿ ನೀರೇ ಕೇಳಲ್ಲ ಇದು. ನೀವು ಗಿಡ ಸ್ವಲ್ಪ ಇನ್ನೂ 1-2 ವರ್ಷ ಅಷ್ಟು ದೊಡ್ಡದಾದ್ಮೇಲೆ ಗಿಡ 1 ವರ್ಷ ನೀರು ಬಿಡಲಿಲ್ಲ ಅಂದ್ರೂ ತಡೆಯುತ್ತೆ. ಇದಕ್ಕೇನಾದ್ರೂ ಮೇಲ್ ಗೊಬ್ಬರ ಕೊಡ್ತಿರ್ತೀರ? ಹಾಂ ಕೊಡ್ತಿರ್ತೀವಿ, ತಿಂಗಳಿಗೆ ಒಂದ್ಸರಿ ಒಂದು ಸ್ವಲ್ಪ ಒಂದು 50 ಗ್ರಾಮಷ್ಟು DAP ಜೊತೆಗೆ ಬೇರೆ ಪೊಟ್ಯಾಶು ಗಿಟ್ಯಾಶು ಅಂಥವೆಲ್ಲ ಕೊಡ್ತಿರ್ತೀವಿ. ಈಗ ಸಾಕಷ್ಟು ಜನ ರೈತರು ದಾಳಿಂಬೆ ಬೆಳಿಲಿಕ್ಕೆ ಎದರ್ತಾರೆ, ಸಾಕಷ್ಟು ಖರ್ಚು ಬರುತ್ತೆ, ಸಾಕಷ್ಟು ಔಷಧಿ ಬೇಕು ಅಂತ, ಇದಕ್ಕೆಲ್ಲ ನಿರ್ವಹಣೆ ಯಾವ ರೀತಿ ಮಾಡ್ತಾರೆ? ಅದೇ ಸರ್, ಈಗೇನಂದರೆ ಇದಕ್ಕೆ ಈಗ ಹಣ್ಣಿಗೆ ಬಿಡ್ಕೊಳ್ಳೋ ತನಕ ಥ್ರಿಪ್ಸ್ ಅನ್ನೋದೊಂದು ಹುಳ ಬರುತ್ತೆ, ಅದು ಒಂದೇ ಮೇಯ್ನ್ ಕೀಟ ಇದಕ್ಕೆ. ಥ್ರಿಪ್ಸ್ ಅಂತ ಒಂದು ಹುಳ ಬರುತ್ತೆ, ಅದು ಮೇಯ್ನ್. ಅದು ಏನಂದರೆ ಎಲೆನೆಲ್ಲ ಮುದುಡು ಮಾಡುತ್ತೆ. ಅದನ್ನು ನೋಡ್ಕೊಂಡು ಕರೆಕ್ಟ್ ಟೈಮಿಗೆ ಸ್ಪ್ರೇ ಕೊಡ್ತೇವೆ. ಅದೇನು ಅಂತ ಕಾಸ್ಟ್ಲಿನೂ ಅನ್ಸಲ್ಲ ಔಷಧಿ, ಅದನ್ನು ಸ್ಪ್ರೇ ಮಾಡ್ತೀವಿ. ಅದು ಬಿಟ್ಟರೆ ಇನ್ನು ಮಾಮೂಲಿ ಸಣ್ಣ ಎಲೆ ತಿನ್ನೋ ಹುಳ ಅಂಥವಿಂಥವೆಲ್ಲ ಕಾಣಿಸುತ್ತೆ, ಅವೆಲ್ಲ ಏನು ಈಗ ಸದ್ಯ ಪ್ರಮಾಣಕ್ಕೆ ಏನು ಇವಾಗ ನಾವು ಕ್ರಾಪಿಗೆ ಫಸ್ಟ್ ಕ್ರಾಪಿಗೆ ಬಿಡ್ಕೊಳೋ ತನಕ ನನಗೆ ಅದೇನು ದೊಡ್ಡದು ಅನ್ಸಲ್ಲ. ನಾವು ಯಾವಾಗ ಹಣ್ಣಿಗೆ ಬಿಡ್ತೀವಲ್ಲ ಆವಾಗ ಕರೆಕ್ಟ್ ಮ್ಯಾನೇಜ್ಮೆಂಟ್, ಆವಾಗ ಥ್ರಿಪ್ಸು ಒಂದು ಸ್ವಲ್ಪ ಎಲ್ಲ ಯಾವುದೋ ಒಂದು ಗಿಡದಲ್ಲಿ ಕಾಣಿಸ್ಕೊಂಡ್ರು ಇಮಿಡಿಯೇಟಾಗಿ ಮಾಡ್ಬೇಕು, ಯಾಕಂದರೆ ಹಣ್ಣು ಕ್ವಾಲಿಟಿ ಹಾಳಾಗುತ್ತೆ ಆವಾಗ ತುಂಬ ಇಂಪಾರ್ಟೆನ್ಸ್. ಅಂದರೆ ಏನಂದರೆ ದಾಳಿಂಬೆ ಇಟ್ಟಿದ್ದೀವಿ ಅಂತ ಸುಮ್ಮನೆ ಯಾರೋ ಬರ್ತಾರೆ ಹೇಳ್ತಾರೆ ಸ್ಪ್ರೇ ಮಾಡೋದಲ್ಲ, ನಾವು ಗಿಡಗಳನ್ನ ಖುದ್ದಾಗಿ ನೋಡ್ತಿರ್ಬೇಕು ಹೆಂಗೆ ಬೆಳೀತಿದೆ, ಎಲ್ಲಿ ಏನು ಡ್ಯಾಮೇಜ್ ಆಗ್ತಿದೆ ಎಲ್ಲ ಕಂಡ್ಕೋಬೇಕು. ಮುಂಚೆ ಇದು ಮುಳ್ಳಿನ ಗಿಡ, ಏನೂ ರೋಗ ಇರಲಿಲ್ಲ. ಹಂಗೆ ಈ ಗಿಡಗಳು ಏನಂದರೆ ಕ್ರಾಪು ಕಮರ್ಷಿಯಲೈಸ್ ಆಗ್ತಾ ಕೀಟಗಳು ಬರುತ್ತೆ. ಎಲ್ಲೋ ಒಂದು ಅಲ್ಲೊಂದು ಇಲ್ಲೊಂದು ಈಗ ನೋಡಿ ಇದು ಡ್ರ್ಯಾಗನ್ ಫ್ರೂಟ್ ಅಂತ ಬಂದಿದೆ, ಅದು ಅದಕ್ಕೆ ಸದ್ಯ ಪ್ರಮಾಣದಲ್ಲಿ ಅದಕ್ಕೆ ಏನು ರೋಗ ಇಲ್ಲ, ಏನು ಸ್ಪ್ರೇ ಇಲ್ಲ, ರೋಗ ಇಲ್ಲ. ಅದು ಒಂಥರ ಕ್ಯಾಕ್ಟಸ್ ಜಾತಿಗೆ ಸೇರಿರೋ ಗಿಡ, ಅದು ಕಮರ್ಷಿಯಲೈಸ್ ಆಗ್ತಿದೆ. ಕಮರ್ಷಿಯಲೈಸ್ ಆಗ್ತಾ ಅದಕ್ಕೂ ಏನಾದರೂ ಒಂದು ಡ್ಯಾಮೇಜ್ ಆಗುತ್ತೆ. ಹಂಗೆ ಅದು ನಾವು ಕರೆಕ್ಟಾಗಿ ನಿರ್ವಹಣೆ ಮಾಡೋದ್ರ ನಾಲೆಡ್ಜು ಕರೆಕ್ಟಾಗಿರ್ಬೇಕಷ್ಟೆ. ನಿಮ್ಮ ತೋಟದಲ್ಲಿ ಗಿಡಗಳು ತುಂಬ ಆರೋಗ್ಯವಾಗಿದ್ದಾವೆ, ತುಂಬ ಚೆನ್ನಾಗಿದ್ದಾವೆ, ಯಾವ ರೀತಿ ನಿರ್ವಹಣೆ ಮಾಡ್ತಾರೆ, ಎಷ್ಟು ಎಷ್ಟೊತ್ತು ಅದಕ್ಕೆ ಸಮಯ ಕೊಡ್ತೀರ? ಸರಿ, ಏನಂದ್ರೆ ಬೆಳಗ್ಗೆ ಒಂದ್ಸರಿ ಬರ್ತೀವಿ, ಎಲ್ಲ ಒಂದು ಓಡಾಡ್ತೀವಿ, ಓಡಾಡ್ಬಿಟ್ಟು ನೋಡ್ತೀವಿ ಎಲ್ಲಿ ಏನು ಎಂತ ಅಂತ. ಆಮೇಲೆ ಕೆಳಗಡೆ ನಾವು ನೀರು ಬಿಡ್ತಾ ಬಿಡ್ತಾ ಏನಾಗುತ್ತೆ ಅಂದರೆ, ಕೆಳಗಡೆಯಿಂದ ಒಂದು ಸಣ್ಣ ಸಣ್ಣ ಚಿಗುರುಗಳು ಸ್ಟಾರ್ಟ್ ಆಗುತ್ತೆ, ಅದನ್ನೆಲ್ಲ ಕಿತ್ತಾಕ್ತಿರ್ಬೇಕು, ಅದನ್ನೆಲ್ಲ ನೋಡ್ಕೋಬೇಕು. ಆಮೇಲೆ ಪ್ರತಿ 3 ತಿಂಗಳಿಗೆ 4 ತಿಂಗಳಿಗೆ ಒಂದ್ಸರಿ ಪ್ರೂನಿಂಗ್ ಮಾಡಿಸ್ಬೇಕು, ಗಿಡ ಎಲ್ಲ ಕಟಿಂಗ್ ಮಾಡಿ ಅದಕ್ಕೊಂದು ಶೇಪ್ ತರಬೇಕು. ಯಾಕಂದರೆ ಗಿಡ ತುಂಬ ಬುಷಿ ಆಗ್ಬಿಟ್ರೆ ಒಳಗಡೆ ಗಾಳಿ ಹೋಗಲ್ಲ, ಒಳಗಡೆಗೆ ಅದು ಗಾಳಿ ಹೋಗ್ಬೇಕು. ಆಮೇಲೆ ಮಳೆ ಬಂದಾಗ ಎಲ್ಲ ಎಲೆಗೂ ನೀರು ಬೀಳಬೇಕು, ಸ್ಪ್ರೇ ಮಾಡಿದಾಗ ಎಲ್ಲ ಒಳಗೆಲ್ಲ ಕ್ಲೀನಾಗಿ ಸ್ಪ್ರೇ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಪ್ರೂನಿಂಗು ಅದೆಲ್ಲ ಮಾಡ್ತೀವಿ. ಕ್ಯಾನೋಪಿ ಅಂತ ಹೇಳ್ತೀವಿ, ಅದನ್ನೆಲ್ಲ ಡೆವಲಪ್ ಮಾಡ್ಕೋಬೇಕು ಕರೆಕ್ಟಾಗಿ. ಅದೆಲ್ಲ ಮಾಡಿದಾಗೆ ಅದೇನು ದಾಳಿಂಬೆ ಬೆಳೆ ಅಂದರೆ ಪ್ರೊಸೀಜರ್ ಇರುತ್ತೆ, ಈ ಸ್ಟೇಜಲ್ಲಿ ಇದು ಮಾಡಬೇಕು, ಇದು ಮಾಡಬೇಕು ಅಂತ. ತುಂಬ ಜನ ಅದು ಮಿಸ್ ಮಾಡಿಬಿಡ್ತಾರೆ. ಆಮೇಲೆ ಈಗ ಕೆಲವ್ರು ಏನಂತಾರೆ, ಇದಕ್ಕೆ ವಿಲ್ಟ್ ಬಾಧೆ ಜಾಸ್ತಿ ಇದೆ ಅಂತ. ಅವ್ರು ವಿಲ್ಟ್ ಅನ್ನೋದು ಹೆಂಗಿರುತ್ತೆ ಅಂತಲೇ ಗೊತ್ತಿರಲ್ಲ, ಸುಮ್ಮನೆ ಗಿಡ ಒಣಗ್ತಿದೆ ಅಂದ ಕಾರಣಕ್ಕೆ ವಿಲ್ಟ್ ಅಂದ್ಬಿಡ್ತಾರೆ. ಈಗ ಕೆಲವೊಂದು ಗಿಡ ಏನಾಗುತ್ತೆ, ಬುಡ ಕಾಂಡ ಇರುತ್ತಲ್ಲ, ಕಾಂಡಕ್ಕೆ ನೀರು ಬೀಳಬಾರ್ದು. ಕಾಂಡಕ್ಕೆ ಯಾವಾಗ ನೀರು ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ, ಗೆದ್ಲಿಡಿಯುತ್ತೆ. ಗೆದ್ಲಿಡ್ದಾಗ ಆ ಬೇರ್ನೆಲ್ಲ ಗೆದ್ಲು ತಿಂದಾಗ ಏನಾಗುತ್ತೆ, ಗಿಡ ಒಣಗುತ್ತೆ. ಅದನ್ನು ವಿಲ್ಟ್ ಅಂತ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಬಿಡ್ತಾರೆ. ಅದನ್ನು ನೋಡ್ಬೇಕು ನಾವು, ಅಗದು ತೆಗೆದು ಏನಾಗಿದೆ, ಏನು ಯಾವ ಹುಳ ಇದೆ ನೋಡಿದಾಗ ನಮಗೆ ಅದು ಗೊತ್ತಾಗುತ್ತೆ. ನಿಮ್ಗೆ ಅನುಭವ ಇತ್ತ ಇಲ್ಲಾದ್ರೂ ಪ್ರಗತಿಪರ ರೈತರು ತೋಟಗಳಿಗೆಲ್ಲ ಭೇಟಿ ಕೊಡ್ತಾ ಇರ್ತಾರೆ? ಹೋಗ್ತಿರ್ತೀವಿ ಸರ್, ಅವ್ರಿವ್ರ ತೋಟಕ್ಕೆ ಹೋಗ್ತಿರ್ತೀವಿ. ಈಗ ನಮ್ಮ ಮಾಮಾವ್ರದ ಡಾಕ್ಟರ್ ವಿಶ್ವನಾಥ್ ಅವ್ರ ತೋಟ ಇದೆ, ಅವರು ಬರ್ತಿರ್ತಾರೆ, ನಾವು ಹೋಗ್ತಿರ್ತೀವಿ. ನಾವೊಂದು ಬ್ಯಾಚ್ ಹುಡುಗರಿದ್ದೀವಿ, ನಾನು, ನನ್ನ ತಮ್ಮ ಕುಶಾಲು, ಏಕಾಂತ ಅವ್ರ ಮೊಮ್ಮಗ ಚಿಂತನ್ ಅಂತ, ಆಮೇಲೆ ಡಾಕ್ಟರ್ ವಿಶ್ವನಾಥ್ ಅವ್ರ ತಮ್ಮನ ಮಗ ನಂದೀಶ್ ಅಂತ, ಡಾಕ್ಟ್ರ್ ಮಗ ಅವನ ವಿಕ್ಕಿ ಅಂತ, ಎಲ್ಲರೂ ಎಲ್ಲರ ತೋಟಕ್ಕೂ ಹಿಂಗೆ ಓಡಾಡ್ತಿರ್ತೀವಿ. ಓಡಾಡ್ಕೊಂಡು ಅವ್ರದ್ದು ಏನು ಮಾಡಿದ್ದಾರೆ, ಇವ್ರೇನು ಮಾಡಿದ್ದಾರೆ ಅಂತೇಳಿ ನಮ್ಮ, ಆಮೇಲೆ ನಮ್ಮದು ಬಿಟ್ಟು ಬೇರೆ ಎಲ್ಲ ಇನ್ಫಾರ್ಮೇಷನ್ ಯಾರು ಚೆನ್ನಾಗಿ ಮಾಡಿದಾರೆ ಅಂತ ಗೊತ್ತಾರೆ, ಅಲ್ಲಿ ಹೋಗಿ ವಿಸಿಟ್ ಮಾಡಿಬರೋದು. ಆ ಥರ ಇದ್ದರೆ ನಮಗೂ ನಾಲೆಡ್ಜ್ ಬೆಳೆಯುತ್ತೆ, ಅವ್ರಿಗೂ ನಾಲೆಡ್ಜ್ ಬೆಳೆಯುತ್ತೆ, ಅದರಲ್ಲೇನು ಯಾರಿಗೂ ಏನು ಲಾಸು ಇಲ್ಲ, ತೊಂದರೆನೂ ಇಲ್ಲ. ಈಗ ಕೆಲವ್ರು ಹೇಳ್ತಿರ್ತಾರೆ, ಈ ದಾಳಿಂಬೆ ಬೆಳೆ ಬೆಳೆಕ್ಕೆ ಹೋದರೆ ವಾರಕ್ಕೊಮ್ಮೆ 10 ದಿವಸಕ್ಕೊಮ್ಮೆ ಔಷಧಿ ಸಿಂಪಡಣೆ ಮಾಡ್ತಲೇ ಇರಬೇಕು. ನಮಗೊಬ್ಬರು ರೆಫರ್ ಮಾಡೋ ಡಾಕ್ಟ್ರ್ ಬರ್ತಾರೆ ನಮ್ಮ ತೋಟಕ್ಕೆ, ಅವರು ಆರೋಗ್ಯವಾಗಿರಲಿ ಗಿಡಗಳು ಇಲ್ಲದೇ ಇರಲಿ, ಇಷ್ಟಿಷ್ಟು ಇಂಥ ದಿವಸಕ್ಕೆ ಔಷಧಿ ಸಿಂಪಡಣೆ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಅದನ್ನೆಲ್ಲ ನಾವು ಸಿಂಪಡಣೆ ಮಾಡ್ತಿರ್ತೀವಿ ಸರ್ ಅಂತ ಹೇಳ್ತಾರೆ. ಅದು ಅವಶ್ಯಕತೆ ಇದ್ರೆ ಮಾತ್ರ ಮಾಡ್ಬೇಕಾ, ಅವರು ರೆಫರ್ ಮಾಡಿದ್ರೆ ಎಲ್ಲವೂ ಮಾಡ್ತಾನೆ ಇರ್ಬೇಕಾ? ಇಲ್ಲ, ಅವಶ್ಯಕತೆ ಇದ್ರೆ ಮಾತ್ರ ಮಾಡಬೇಕು. ಯಾಕಂದರೆ ಏನಂದರೆ, ಈಗ ಅವರು ತಿಂಗಳಿಗೊಂದ್ಸರಿ ಬರ್ತಾರೆ ಡಾಕ್ಟ್ರು, ತಿಂಗಳಿಗೊಂದ್ಸರಿ. ಈಗ ಯಾವುದು, ಈಗ ಅವರು ತಿಂಗಳಲ್ಲಿ ಯಾವುದೊಂದು ಡೇಟಲ್ಲಿ ತಿಂಗಳಲ್ಲಿ ಒಂದು 15ನೇ ತಾರೀಕು ಬಂದರು ಅಂದರೆ, ಅವತ್ತು ಅದಕ್ಕೆ ಆ ಗಿಡದಲ್ಲಿ ಯಾವ ಕೀಟ ಜಾಸ್ತಿ ಇದೆ, ಆಫ್ಗಸ್ಟ್ ಏನು ಸ್ಪ್ರೇ ಬರೆದಿರ್ತಾರಲ್ಲ, ಆ ಸ್ಪ್ರೇ ಏನೇನು ಕಾರಣಕ್ಕೆ ಅದನ್ನು ಸ್ಪ್ರೇ ಮಾಡಬೇಕು ಅಂತ ನಮಗೆ ಗೊತ್ತಿರಬೇಕು. ಅವಾಗ ಅದನ್ನು ಕಾಣಿಸ್ಕೊಂಡಾಗ ನಾವು ಮಾಡಬೇಕು. ಸುಮ್ಮನೆ ಅವ್ರು ಬರ್ಕೊಟ್ರು ಅಂದ ತಕ್ಷಣ ಸುಮ್ಮನೆ ಹೋಗೋದು ತರೋದು ಹೊಡೆಯೋದು ಹೋಗೋದು ತರೋದು, ಅದೆಷ್ಟು ಅಂತ ವಿಸ್ಟ್ಯಾಂಡ್ ಆಗುತ್ತೆ ಗಿಡ ಅಷ್ಟೊಂದು ಸ್ಪ್ರೇ ಮಾಡಿದ್ರೆ. ಆಗಲ್ಲ, ನಮಗೆ ಅದ್ರ ಬಗ್ಗೆ ನಾವು ಹಿಡಿದಿರ್ಬೇಕು, ಅದು ಆ ಸ್ಪ್ರೇ ಏನಕ್ಕೆ ಹೊಡಿತಾ ಇದ್ದೀವಿ, ಈ ಗೊಬ್ಬರ ಏನಕ್ಕೆ ಹಾಕ್ತಾ ಇದ್ದೀವಿ ಅಂತ. ಅವಾಗ ಖರ್ಚು ಕಮ್ಮಿ ಮಾಡಿ ಅವ್ರು ಬರ್ಕೊಟ್ಟಿರೋದೆಲ್ಲ ಮಾಡ್ತಾ ಹೋದ್ರೆ ಅದು ಏನೋ ಅಂತ ಆರ್ಟಿಫಿಷಿಯಲ್ ಬೆಳೆದಂಗೆ ಇರುತ್ತೆ ಗಿಡ. ಈಗ ನೀವು ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಹತ್ರ ಇರೋದ್ರಿಂದ ಅಲ್ಲಿನ ವಿಜ್ಞಾನಿಗಳ ಸಲಹೆ ಸೂಚನೆಗಳು ಏನಾದ್ರು ಪಡ್ಕೊಂತಿರ್ತೀರ? ಸದ್ಯದವರೆಗೂ ಏನಿಲ್ಲ, ನಮ್ಗೆ ಇಲ್ಲೇ ತುಂಬ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಅವ್ರನ್ನೇ ಕೇಳಿ ಕೇಳಿ ಮಾಡ್ತೀವಿ. ಮತ್ತೆ ಇದು ಎಷ್ಟು ತಿಂಗಳುಗಳ ನಂತರ ನಾವು ಬೆಳೆ ಬೆಳಿಲಿಕ್ಕೆ ಪ್ರಾರಂಭ ಮಾಡಿದರೆ ಗಿಡಗಳು ಆರೋಗ್ಯವಾಗಿರ್ತಂತೀರ? ಸರ್, ಇದು ಗಿಡದ ಬೆಳವಣಿಗೆ ಮೇಲೆ ಕೆಲವರು 8 ತಿಂಗಳಿಗೆ ಬಿಡ್ಕೊತಾರೆ, ಕೆಲವರು 1 ವರ್ಷಕ್ಕೆ ಬಿಡ್ಕೋತಾರೆ. ಬಟ್ ಎಕ್ಸಾಕ್ಟು ಡೇಟ್ ಅಂದರೆ 1.5 ವರ್ಷಕ್ಕೆ ಬಿಡಬೇಕು, ಕರೆಕ್ಟಾಗಿ 18 ತಿಂಗಳು. ಗಿಡ ಬಲಿಬೇಕು, ಅದು ಚೆನ್ನಾಗಿ ವಿಸ್ಟ್ಯಾಂಡ್ ಆಗಬೇಕು. ನಾವು ಗಿಡ ಚೆನ್ನಾಗಿ ಮೇಂಟೈನ್ ಮಾಡಿದ್ವಿ, ಚೆನ್ನಾಗಿ ನೀರು ಕೊಟ್ಟಿದ್ವಿ, ಸ್ಪ್ರೇ ಮಾಡಿದ್ವಿ ಅಂದ ತಕ್ಷಣ ದೊಡ್ಡ ದೊಡ್ಡ ಕಾಯಿ ಬಿಡು ಅಂತಂದರೆ ಗಿಡಕ್ಕೆ, ಆ ದೊಡ್ಡ ಕಾಯಿ ಬಿಟ್ಟಾಗ ಆ ವೆಯ್ಟ್ನ ತಡ್ಕೊಳ್ಳೋ ಕೆಪಾಸಿಟಿ ಗಿಡಕ್ಕಿರಬೇಕು. ಅದು ಇದ್ದಾಗ ಮಾತ್ರ ನಾವು ಅದರಲ್ಲಿ ಅಷ್ಟು ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ. ಹಂಗಾಗಿ 18 ತಿಂಗಳು ಒಳ್ಳೆಯದು, ಇನ್ನು 2 ವರ್ಷ ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯದು. ಹಂಗೆ ತುಂಬ ಅವಸರ ಮಾಡಬಾರ್ದು, ಈ ಲೇಟಾಗಿ ಬಿಟ್ಕೊಂಡಷ್ಟು ಕ್ರಾಪ್ದು ಲೈಫ್ ಸ್ಪ್ಯಾನ್ ಜಾಸ್ತಿ ಇರುತ್ತೆ. ನೀವು 8 ತಿಂಗಳ ನಂತರ ಬೆಳೆ ತಗೋಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರ? ನಾವು 18 ತಿಂಗಳು ಆದಮೇಲೆ, ಇಲ್ಲಿಗೆ ನಮ್ದು 8 ತಿಂಗಳಾಯ್ತು ಬೆಳೆ ಇಟ್ಟು, ಈ ಡಿಸೆಂಬರಿಗೆ ಕರೆಕ್ಟಾಗಿ 18 ತಿಂಗಳಾಗುತ್ತೆ ಗಿಡ ಇಟ್ಟು, ಈ 2022 ಡಿಸೆಂಬರಿಗೆ. ಅದಾದಮೇಲೆ ಜನವರಿ ಇಲ್ಲ ಮಾರ್ಚಿಗೆ ಬಿಡ್ಕೊಳ್ಳೋಣ ಅಂತ. ಏನಂದರೆ ಬೇಸಿಗೆ ಕಾಲದಲ್ಲಿ ಹಣ್ಣು ಬಿಟ್ಕೊಳ್ರೆ ಈ ಮಳೆ ಇರಲ್ಲ, ಆವಾಗ ಕೀಟಬಾಧೆ ಕಮ್ಮಿ ಇರುತ್ತೆ, ನೀರು ನಿರ್ವಹಣೆ ಈಸಿ ಆಗುತ್ತೆ. ಈಗ ಮಳೆಗಾಲದಲ್ಲಿ ಬಿಟ್ಕೊಂಬಿಟ್ರೆ ಒಂದೊಂದ್ಸರಿ ಎಕ್ಸಸ್ ನೀರು ಆಗ್ಬಿಡುತ್ತೆ, ತುಂಬ ಮಳೆ ಆದರೆ ಅದಕ್ಕೆ ಹಣ್ಣು ಡ್ಯಾಮೇಜ್ ಆಗುತ್ತೆ, ಹುಳ ಜಾಸ್ತಿ ಆಗುತ್ತೆ. ಬೇಸಿಗೆಯಲ್ಲಿ ಅದೆಲ್ಲ ಕಂಟ್ರೋಲಲ್ಲಿ ಇಟ್ಕೋಬೋದು, ಬೇಸಿಗೆ ಅಂದರೆ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ. ಹಂಗಾಗಿ ನಿಮ್ಮ ತೋಟನೆಲ್ಲ ತುಂಬ ಸ್ವಚ್ಛವಾಗಿ ಇಟ್ಕೊಂಡಿದ್ದೀರಾ, ಇದ್ರ ಮಧ್ಯದಲ್ಲಿ ಏನಾದರೂ ಅಂತರ ಬೇಸಾಯ ಮಾಡ್ತಾ ಇರ್ತೀರಾ? ಹಾಂ, ಮಾಡ್ತಾ ಇರ್ತೀವಿ. ಏನು ದಿವಸ ಅಂತ ಲೆಕ್ಕ ಇಲ್ಲ. ಏನಂದರೆ ಈಗ ನೋಡಿ, ಈಗ ಬೇಸಿಗೆಗಾಲದಲ್ಲಿ ಬೇಸಾಯ ಎಲ್ಲ ಅಷ್ಟೊಂದೇನು ಬೇಕಾಗಲ್ಲ. ನಾವು ಒಂದು ಇಂಟರ್ವಲ್ ಇಟ್ಕೊಂಡಿದ್ವಿ, ಪ್ರತಿ ತಿಂಗಳು ಮಂತ್ ಎಂಡಲ್ಲಿ ಕಳೆ ತೆಗೆಸಿ ಗೊಬ್ಬರ ಹಾಕ್ಸ್ಬಿಡ್ತೀವಿ. ಅದೊಂದು ಇಂಟರ್ವಲ್ ಇದೆ ನಮಗೆ, ಅದನ್ನು ಕರೆಕ್ಟಾಗಿ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಆವಾಗ ಆ ಪ್ರತಿ ತಿಂಗಳು ಆ ಕೊಳೆ ತೆಗೆದು ಗೊಬ್ಬರ ಹಾಕೋ ಟೈಮಲ್ಲಿ ಸಾಲ್ ಮಧ್ಯದಲ್ಲೂ ಏನಾದರೂ ಕಳೆ ಜಾಸ್ತಿ ಇದ್ರೂ ಬೇಸಾಯ ಮಾಡ್ತೀವಿ. ಇಲ್ಲ ಕಳೆ ನೋಡಿ ಇವತ್ತು ಕಳೆ ತುಂಬ ಕಮ್ಮಿ ಇದೆ, ಹಿಂಗೆ ಕಳೆ ತುಂಬ ಕಮ್ಮಿ ಇದ್ದಾಗ ಏನು ಮಾಡ್ತೀವಿ, ಗಿಡದ ಹತ್ರ ಏನೇನು ಕಳೆ ಇದೆ ಸ್ವಲ್ಪ ಅದನ್ನೆಲ್ಲ ತೆಗೆದ್ಬಿಟ್ಟು ಗೊಬ್ಬರ ಕೊಟ್ಬಿಡ್ತೀವಿ. ಈ ಮಳೆಗಾಲದಲ್ಲಿ ತುಂಬ ಆಗ್ಬಿಡುತ್ತೆ ಹುಲ್ಲು, ಆವಾಗ ಪೂರ್ತಿ ಹೊಲ ಎಲ್ಲನೂ ಬೇಸಾಯ ಮಾಡ್ಬಿಡ್ತೀವಿ. ಈಗ ನೀವು ಹೇಳ್ದಂಗೆ ಮಳೆಗಾಲದಲ್ಲಿ ತುಂಬ ಜಾಸ್ತಿ ಹುಲ್ಲಾದಾಗ ಕೆಲವು ರೈತರು ಈ ಕಳೆನಾಶಕ ಸಿಂಪಡಣೆ ಮಾಡ್ತೀವಿ ಅಂತಾರೆ, ಅದು ಮಾಡ್ಬೇಕಾ ಮಾಡಬಾರ್ದ? ಮಾಡಬಾರ್ದು ಸರ್, ಇದು ಅದು ಹಾರ್ಮ್ಫುಲ್ ಕೆಮಿಕಲ್, ಅದು ಎಲ್ರಿಗೂ ಗೊತ್ತಿದೆ, ಅದನ್ನ ಜನರಿಗೂ ಗೊತ್ತಿದೆ, ಗೌರ್ಮೆಂಟ್ಗೂ ಗೊತ್ತಿದೆ, ಅದನ್ನ ಯಾರು ತಡೆ ಹಿಡಿಯೋದು ಇಲ್ಲ, ಯಾರು ಉಪಯೋಗಿಸೋದು ಬಿಡೋದಿಲ್ಲ. ಅದೇನಂದ್ರೆ ಈಗ ನೆಲದ ಫಲವತ್ತತೆ ಹೋದಂಗೆ ಅದು. ಈಗ ನನಗೆ ಒಂದು 15 ವರ್ಷ ಇದು ಈ ಕ್ರಾಪ್ದು ಲೈಫ್ ಸ್ಪ್ಯಾನ್ ನಾನು ತಗೊಂಡು 15 ವರ್ಷ ಆದಮೇಲೆ ನಾನು ಬೇರೆ ಇನ್ನೇನು ಮತ್ತೆ ದಾಳಿಂಬೆ ಬೆಳೋಕ್ಕಾಗಲ್ಲ, ಆವಾಗ ಅಡಿಕೆ ಇಡ್ತೀನಿ ಅನ್ಕೊಂಡು ಹೆಂಗೆ ಬರುತ್ತೆ ಅಡಿಕೆ? ಅಷ್ಟೊಂದು ನಾನು ಭೂಮಿ ಹಾಳು ಮಾಡಿದಾಗ ಅಡಿಕೆನೂ ಬರಲ್ಲ, ಯಾವ ಬೆಳೆನೂ ಬರಲ್ಲ, ಎಲ್ಲ ಹಾಳಾಗೋಗಿರುತ್ತೆ. ನಾವು ಎಂದೂ ಕಳೆನಾಶಕ ಯೂಸ್ ಮಾಡಿಲ್ಲ, ಕೆಲವೊಂದು ತುಂಬ ಅವಶ್ಯಕತೆ ಇರೋ ಜಾಗದಲ್ಲಿ ಮಾಡ್ತೀವಿ, ಕೆಲವು ಬಿಡಕ್ಕೆ ಈ ಬೇಲಿ ಸುತ್ತ ಅಲ್ಲಿ ಕಂಟ್ರೋಲೇ ಮಾಡೋಕ್ಕಾಗಲ್ಲ, ಇಲ್ಲ ಕಳೆ ಅಲ್ಲಿ ಏನು ಎಕ್ವಿಪ್ಮೆಂಟ್ ಯೂಸ್ ಮಾಡೋಕ್ಕೆ ಬರಲ್ಲ, ವೀಡ್ ಕಟ್ ಯೂಸ್ ಮಾಡೋಕ್ಕೆ ಬರಲ್ಲ ಅಂತ ಕಡೆ ಎಲ್ಲ ಸ್ವಲ್ಪ ಮಾಡ್ತೀವಿ. ಹಂಗೆ ಮಧ್ಯದಲ್ಲಿ ಎಲ್ಲೂ ಯಾವುದೇ ಕಾರಣಕ್ಕೂ ಹೊಲದ ಮಧ್ಯದಲ್ಲಿ ಮಾಡಲ್ಲ. ಈಗ ಕೆಲವರು ದಾಳಿಂಬೆಯಲ್ಲಿ ಕೂಡ ಅಂತರ ಬೆಳೆಗಳು ಬೆಳೆಯುತ್ತಾರೆ ರೈತರು, ನೀವೇನು ಅಂತರ ಬೆಳೆ ಬೆಳಿಲಿಕ್ಕೆ ಏನು ಪ್ರಯತ್ನ ಮಾಡಲಿಲ್ಲ? ಇಲ್ಲ ಸರ್, ಅದೇ ದಾಳಿಂಬೆಯಲ್ಲಿ ಅಂತರ ಬೆಳೆ ಅಂದರೆ ಪಪ್ಪಾಯ ಬೆಳೀತಾರೆ. ಏನಾಗುತ್ತೆ ಅಂದರೆ ಈಗ ನಮಗೆ ಇದನ್ನು ನೋಡಬೇಕು ಅದನ್ನು ನೋಡಬೇಕು, ಈಗ ಇದು ಹಣ್ಣಿಗೆ ಬಿಟ್ಕೊಂಡಾಗ ಅದು ಹಣ್ಣಿಗೆ ಬಂದರೆ ಅದನ್ನ ಮ್ಯಾನೇಜ್ ಮಾಡಬೇಕು, ಇದನ್ನ ಮ್ಯಾನೇಜ್ ಮಾಡಬೇಕು, ಒಂಥರ ಎರಡು ದೋಣಿ ಮೇಲೆ ಕಾಣಲಿಕ್ಕೆ ಕಾಲಿಟ್ಟಂಗಾಗ್ಬಿಡುತ್ತೆ. ಈಗ ನಾನು ದಾಳಿಂಬೆನೂ ಹಾಕಿ ಪಪ್ಪಾಯನೂ ಹಾಕಿ ವರ್ಷಕ್ಕೆ 10 ಲಕ್ಷ ತೆಗಿಯೋದಂಗಿದೆ, ಬರೀ ದಾಳಿಂಬೆ ಹಾಕಿ ವರ್ಷಕ್ಕೆ 20 ಲಕ್ಷ ತೆಗಿಯೋದಂಗಿದೆ, ಅದು ಡಿಫ್ರೆನ್ಸ್ ಇರುತ್ತೆ. ನಾವು ಇದರಲ್ಲೇ ನಾವು ಆಮೇಲೆ ಈಗ ತುಂಬ ಜನ ಹೇಳಿದ್ರು ಭೂಮಿ ಕಮ್ಮಿ ಇರೋದ್ರಿಂದ 10 ಅಡಿ 10 ಅಡಿ ದಾಯ ಮಾಡಿ ಗಿಡ ಜಾಸ್ತಿ ಬರುತ್ತೆ, ಟನ್ಗಟ್ಟಲೆ ಇಳುವರಿ ಬರುತ್ತೆ, ನಿಮಗೆ ತುಂಬ ಲಾಭ ಆಗುತ್ತೆ. ಅದು ಇಳುವರಿ ಏನು ಹಂಗೆ ತುಂಬ ಏನು ಜಾಸ್ತಿ ಆಗಲ್ಲ, ಗಿಡ ಜಾಸ್ತಿ ಆದ ತಕ್ಷಣ ಈ ಗಿಡ ಜಾಸ್ತಿ ಆದಾಗ ಏನಾಗುತ್ತೆ, ನಾವು ಕೊಡ ಗೊಬ್ಬರ ತುಂಬ ಗಿಡಕ್ಕೆ ಹೋಗುತ್ತೆ. ಗಿಡ ಕಮ್ಮಿ ಆದಾಗ ಒಂದೇ ಗಿಡನ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ಬೋದು. ಈಗ ಜಾಸ್ತಿ ಗಿಡ ಮಾಡಿದ್ರೆ ಏನಾಗುತ್ತೆ, ಒಂದು ಗಿಡಕ್ಕೆ 20 ಕೆಜಿ ಬಿಡುತ್ತೆ. ಗಿಡ ಕಮ್ಮಿ ಇದ್ದು ದಾಯ ಜಾಸ್ತಿ ಇದ್ದಷ್ಟು ಅವು ರೂಟ್ಸು ಕ್ಲೀನಾಗಿ ಸ್ಪ್ರೆಡ್ ಆಗೋಕ್ಕೆ ಅದಕ್ಕೂ ಜಾಗ ಇರುತ್ತೆ. ಅವು ರೂಟ್ಸ್ ಎಷ್ಟು ಚೆನ್ನಾಗಿ ಜೋರಾಗಿ ಸ್ಪ್ರೆಡ್ ಆಗುತ್ತೋ ಅಷ್ಟು ಚೆನ್ನಾಗಿ ಇಳುವರಿ ಕೊಡುತ್ತೆ. ಅವ 30-40 ಕೆಜಿ ಬಂದಿರೋಲ್ಲ, ಎಕ್ಸಾಂಪಲ್ ಇದ್ದಾವೆ ನಮ್ಮ ಕಣ್ಮುಂದೇ, ಡಾಕ್ಟ್ರದವ್ರದ್ದು 14-14, 13-13 ಎಲ್ಲ ಇದೆ ದಾಯ. ಅವರೆಲ್ಲ ಒಂದೊಂದು ಗಿಡಕ್ಕೆ 35 ಕೆಜಿ, ಕೆಲವೊಂದು ಗಿಡ 40 ಕೆಜಿ, ಹಂಗೆಲ್ಲ ಬಂದಿರೋ ಎಕ್ಸಾಂಪಲ್ಸ್ ಇದ್ದಾವೆ. ಹಂಗಾಗಿ ಆ ಗಿಡನೂ ಫ್ರೀ ಆಗಿರಬೇಕು. ಈಗ ದಾಯ ಜಾಸ್ತಿ ಇದ್ದರೆ ಸೂರ್ಯ ಹುಟ್ಟಿದಾಗ್ಲಿಂದ ಮುಳುಗೋ ತನಕ ಎಲ್ಲದಕ್ಕೂ ಎಲ್ಲ ಗಿಡಕ್ಕೂ ಈಕ್ವಲ್ ಆಗಿ ಬೆಳಕು, ಎಲ್ಲದಕ್ಕೂ ಈಕ್ವಲ್ ಆಗಿ ಗಾಳಿ, ಅದೆಲ್ಲ ಸರ್ಕ್ಯುಲೇಷನ್ ಇದ್ರೇ ಗಿಡ ಚೆನ್ನಾಗಿ ವಿಸ್ಟ್ಯಾಂಡ್ ಆಗುತ್ತೆ. ಈಗ ಕೊಟ್ಟಿಗೆ ಗೊಬ್ಬರ ಇದ್ರ ಜೊತೆಗೆ ಏನಾದರೂ ಈ ಲಘು ಪೋಷಕಾಂಶಗಳೆಲ್ಲ ಕೊಡ್ತಾ ಇರ್ತೀರಾ? ಕೊಡ್ತೀವಿ ಸರ್, ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ, ಎರೆಹುಳು ಗೊಬ್ಬರ, ಸಗಣಿ ಗೊಬ್ಬರ ಇದೆಲ್ಲ ಕೊಡ್ತಿರ್ತೀವಿ. ಈಗ ಅದ್ರ ಜೊತೆಗೆ DAP ಈ ಥರನೂ ಕೊಡ್ತಿರ್ತೀವಿ. ತಿಂಗಳಿಗೊಮ್ಮೆ ನಾವು ಪ್ಲ್ಯಾನ್ ಮಾಡೋದು, ತಿಂಗಳಿಗೊಂದು ಸರಿ ಕಳೆ ತೆಗೆಯೋದು, ಗೊಬ್ಬರ ಕೊಡೋದು, ಕಳೆ ಜಾಸ್ತಿ ಇತ್ತಂದ್ರೆ ಬೇಸಾಯ ಮಾಡೋದು, ಇಲ್ಲಾಂದ್ರೆ ಇಲ್ಲ. ಈಗೆಲ್ಲ ಈ ತಂತಿ ಬೇಲಿ ಮಾಡೋದು, ಡ್ರಿಪ್ ಮಾಡಿಸಿದ್ದು, ಇದೆಲ್ಲ ಖರ್ಚು ಎಷ್ಟು ಬಂತು ನಿಮಗೆ? ಡ್ರಿಪ್ದು ನಮಗೆ ಇದು ಎಲ್ಲ ಮಾಡೋಕ್ಕೆ 1 ಲಕ್ಷ ರೂಪಾಯಿ ಆಗಿದೆ ಖರ್ಚು, 1 ಲಕ್ಷ ರೂಪಾಯಿ ತನಕ ಆಗಿದೆ. ತಂತಿ ಬೇಲಿ ಏನು ಅಂದರೆ ಅದು ನಾವು ಸಿಮೆಂಟ್ ಕಂಬ ಹಾಕಿರೋದ್ರಿಂದ ಅದು ಹೊರಗಡೆ ತಗೊಂಡ್ರೆ ತುಂಬ ಕಾಸ್ಟ್ಲಿ ಆಗುತ್ತೆ. ನನ್ನ ತಮ್ಮ ಒಬ್ಬ ಇದ್ದ ಸಿವಿಲ್ ಇಂಜಿನಿಯರು, ಅವನ ಮುಖಾಂತರ ಅವನಿಗೆ ಹೇಳಿ ನಾವೇ ಕ್ಯಾಸ್ಟ್ ಮಾಡಿಸಿ ಮಾಡಿರೋದು. ಈ ಥರ ಬೆಳೆಗಳು ತೋಟಗಾರಿಕೆ ಬೆಳೆಗಳು ಬೆಳಿಬೇಕಂದ್ರೆ ಈ ಥರ ತಂತಿ ಬೇಲಿ ಮಾಡ್ಕೊಂಡು ಮಾಡಿದ್ರೆ ಹೆಚ್ಚು ಸೂಕ್ತ ಅಂತ? ಹಾಂ, ಇದ್ರೆ ಒಳ್ಳೆಯದು. ದನ ಕರ ಬರೋದಾಗಲಿ ಅಥವಾ ಕಳತನ ಆಗೋದಾಗಲಿ ಎಲ್ಲ ಕಂಟ್ರೋಲ್ ಆಗುತ್ತೆ, ಒಳ್ಳೆಯದು ಇದ್ರೆ ಮಾತ್ರ ತುಂಬ ಒಳ್ಳೆಯದು. ಆಮೇಲೆ ಈಗ ಬೇಲಿಗೆಲ್ಲ ಸುತ್ತ ನರ್ಸರಿದು ಶೇಡ್ ನೆಟ್ ಬರುತ್ತಲ್ಲ, ಅದನ್ನೆಲ್ಲ ಹಾಕಿದ್ರೆ ಅದು ಇನ್ನೂ ಒಳ್ಳೆಯದು. ಕೀಟಗಳು ಗಾಳಿಗೆ ಬರಲ್ಲ, ಪಕ್ಕದ ಹೊಲದವರು ಸರಿ ಮೇಂಟೈನ್ ಮಾಡಿರಲ್ಲ, ಕಾಂಗ್ರೆಸ್ ಗಿಡ ಜಾಸ್ತಿ ಇರುತ್ತೆ, ಕಳೆ ಜಾಸ್ತಿ ಇರುತ್ತೆ, ಅದ್ರ ಬೀಜ ಗಾಳಿಗೆ ಈ ಕಡೆ ಬಂದ್ಬಿಡುತ್ತೆ, ಮಳೆ ಬಂದಾಗ ಅವು ಸಿಕ್ಕಾಬಟ್ಟೆ ಗ್ರೋತ್ ಆಗ್ಬಿಡುತ್ತೆ, ಇದೆಲ್ಲ ಕಂಟ್ರೋಲ್ ಮಾಡ್ಬೋದು. ಈಗ ನೀವು ಹೇಳ್ದಂಗೆ ಇದಕ್ಕೆಲ್ಲ ತಂತಿ ಬೇಲಿ ಸುತ್ತ ಏನಾದರೂ ಜೀವಂತ ಬೇಲಿ ಮಾಡ್ಬೇಕನ್ನೋ ಉದ್ದೇಶ ಏನಿಲ್ಲ? ಮಾಡ್ಬೋದು ಸರ್, ನಮಗೆ ತಿಂಗ್ಳಿಗೊಂದು ಸರಿ ಅದೇ ಡಾಕ್ಟ್ರ್ ಬರ್ತಾರೆ ಅನ್ನಲ್ಲ, ಅವ್ರದ್ದು ಸಜೆಷನ್ ಅದೇನೆ, ಸುತ್ತೆಲ್ಲ ರೇಷ್ಮೆ ಗಿಡ ಇಟ್ಬಿಡಿ. ಅವಾಗ ಕೀಟಗಳು ಅದು ತುಂಬ ಯಾವಾಗಲೂ 300-360 ದಿನ ಹಸಿರಿರೋದ್ರಿಂದ ಅದು ಕೀಟಗಳು ಅದಕ್ಕೆ ಅಟ್ರ್ಯಾಕ್ಟ್ ಆಗುತ್ತೆ, ಇದ್ರ ಕಂಟ್ರೋಲ್ ಆಗುತ್ತೆ ಅಂತ. ಬಟ್ ನಾವು ಇನ್ನುವರೆಗೂ ಟ್ರೈ ಮಾಡಿಲ್ಲ. ಬಟ್ ಏನಾಗುತ್ತೆ, ನಿರ್ವಹಣೆ ಮಾಡೋದು ಕಷ್ಟ ಆಗುತ್ತೆ, ಬೇಲಿ ಹಾಳಾಗೋದು ಅಥವಾ ಅಲ್ಲಿ ಯಾರಾದ್ರು ತಂದಿಲ್ಲ, ಯಾರು ಬೇಲಿ ಕಟ್ ಮಾಡ್ಕೊಂಡು ಒಳಗೆ ಬರೋದು ನುಸುಳೋದು ಅವೆಲ್ಲ ಏನು ಕಾಣಲ್ಲ ನಮಗೆ. ಅದಕ್ಕೆ ಫ್ರೀಯಾಗಿ ಬಿಟ್ಕೊಂಡಿದ್ದೀವಿ. ನಾವೇನಾದರೂ ಈ ಸೋಲಾರ್ ಟ್ರ್ಯಾಪ್ ಅಂತ ಬರುತ್ತೆ, ಅದನ್ನು ತಂದು ಹಾಕಿ ಟ್ರೈ ಮಾಡೋಣ ಅಂತಿದ್ದೀವಿ, ನೋಡಬೇಕು. ಇಲ್ಲಿವರೆಗೂ ನಿಮ್ಮ ಈ ಗಿಡಗಳಿಗೆ ಯಾವುದೇ ಕೀಟ ರೋಗಗಳೇನು ಕಂಡು ಬಂದಲ್ಲ? ಅದೇ ಅದೇ ಥ್ರಿಪ್ಸ್ ಅಂತ ಹೇಳಿದ್ನಲ್ಲ, ಅಷ್ಟು ಬಿಟ್ಟರೆ ಇನ್ಯಾವ ಅಂತ ಏನು ಬಾಧೆ ಏನು ಬಂದಿಲ್ಲ. ಹಂಗೇನು ತುಂಬ ಡಾಕ್ಟ್ರ್ ಬರ್ಕೊಟ್ಟಿದ್ದಾರೆ ಅಂತ ಹೊಡಿಲೇಬೇಕು ಅಂತೇನು ಹೊಡಿಯಲ್ಲ, ಕಾಣಿಸ್ಕೊಂಡಾಗ ಹೊಡಿತು. ಈಗ 80 ಎಕರೆ ಕುಷ್ಕಿ ಜಮೀನು, ಅಡಿಕೆ ತೋಟ, ದಾಳಿಂಬೆ ತೋಟ ಎಲ್ಲ ನಿರ್ವಹಣೆ ಮಾಡಲಿಕ್ಕೆ ಎಷ್ಟು ಜನ ಇದ್ರೆ ನಿರ್ವಹಣೆ ಮಾಡೋದು ಕಷ್ಟ ಆಗ್ತದೆ ಹೆಂಗೆ ಸರ್? ಅದೇನು ಕಷ್ಟ ಅನ್ಕೊಂಡು ಮಾಡಿದ್ರೆ ಕಷ್ಟ ಆಗುತ್ತೆ, ಬಟ್ ಏನು ಇಂಟ್ರೆಸ್ಟ್ ಕೊಟ್ಟು ಮಾಡ್ತೀವಲ್ಲ ನಮಗೆ ಅದೇನು ಬೇಜಾರು ಅನಿಸಲ್ಲ. ಈಗ ನಾವು ಬೆಳಗ್ಗೆ 6 ಗಂಟೆಗೆ ಎದ್ದು ಬಂದರೆ ನಾವು ರಾತ್ರಿ 1 ಗಂಟೆ ಆಗ್ತಿದೆ ಮಲಗೋದು, ಅಷ್ಟು ಟೈಮ್ ಆಗ್ತಿದೆ ನಮಗೆ, ಯಾವುದರಲ್ಲೂ ಗ್ಯಾಪ್ ಸಿಗ್ತಿಲ್ಲ. ಈಗ ನಾವೆಲ್ಲ ಕಡಲೆ ಬೆಳೆ ತಕ್ಕೊಳ್ಳೋದ್ರಿಂದ ಅದು ಈಗ ಇಮ್ಮಿಡಿಯೇಟಾಗಿ ಬೇಸಾಯ ಮುಗಿಸ್ಬೇಕು. ಮುಂಚೆ ಅಂದರೆ ದಾಳಿಂಬೆ ಇರಲಿಲ್ಲ, ಆವಾಗ ನಮ್ಮ ಟೈಮ್ ಇತ್ತು, ಏಪ್ರಿಲ್ ಮೇ ತನಕನೂ ಆರಾಮಾಗಿ ನಿಧಾನಕ್ಕೆ ದಿನ ಸ್ವಲ್ಪ ಬೇಸಾಯ ಮಾಡೋಕೆ ಟೈಮ್ ಇತ್ತು. ಇವಾಗ ನಮ್ಗೆ ಇಲ್ಲೂ ಕಾನ್ಸಂಟ್ರೇಟ್ ಮಾಡಿದ್ರೆ ಅದು ಬೇಗ ಮುಗಿಬೇಕು, ಹಂಗಾಗಿ ಅಲ್ಲೂ ಸ್ವಲ್ಪ ಜಾಸ್ತಿ ಟೈಮು ಬೇಸಾಯ ಮಾಡೋದು ಆ ಥರ ಮಾಡಿ ಮ್ಯಾನೇಜ್ ಮಾಡ್ತೀನಿ. ನನ್ನ ತಮ್ಮ ಕುಶಾಲಿ ಇರೋದ್ರಿಂದ ನಾನು ನನ್ನ ತಮ್ಮ ಇಬ್ಬರು ಸೇರಿ.